ಜ್ಞಾನಮಾತ್ಮನಿ ಜ್ಞಾನಮಾತ್ಮನಿ ಮಹತಿ ಚೇತ್ ತದ್ಯಚ್ಚೇಚ್ಛಾಂತ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇ ಜ್ಞಾನಮಾತ್ಮನಿ ಮಹತಿ ತದ್ಯಚ್ಛೇ ಜ್ಞಾನ ಆತ್ಮನ್ ಸಾರಿ ತದ್ಯಚ್ಛೇ ಶಾಂತ ಆತ್ಮನಿ ಹೇಳಿ ಎಲ್ಲರು ಯಚ್ಛೇ ತ್ವಾಂ ಮನಸಿ ಪ್ರಜ್ಞಃ ತದ್ಯಚ್ಛೇ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ಯಚ್ಛೇ ತದ್ಯಚ್ಛೇ ಶಾಂತ ಆತ್ಮನಿ ಭಾಷ್ಯ 103 ತತ್ ಪ್ರತಿಪತ್ತಿ ಉಪಾಯಂ ಆಹ ಯಚ್ಚೇತ ನಿಯಚ್ಚೇತ ಉಪಸಂಹರೇತ ಆಜ್ಞಃ ತತ್ ಪ್ರತಿಪತ್ತಿ ಉಪಾಯಂ ಯಾವುದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿದೆಯೋ ವಿಷಯಾದಿಗಳ ಯಾವ ಲಕ್ಷಣಗೂ ಅದಕ್ಕಿಲ್ಲವೋ ಜನ್ಮ ಮರಣಾದಿಗಳಿಂದ ರಹಿತವಾಗಿದೆ ವಿಕಾರಗಳಿಂದ ರಹಿತವಾಗಿದೆಯೋ ಅಂತಹ ತತ್ವವನ್ನು ಪ್ರತಿಪತ್ತಿ ಅರಿತುಕೊಳ್ಳಲಿಕ್ಕೆ ಉಪಾಯ ಏನು? ಯಾವಾಗಾದರೂ ವಿಷಯಗಳಲ್ಲಿ ಒಂದಾಗಿತ್ತು ಅಂದರೆ ಇಂದ್ರಿಯಗಳ ಮೂಲಕವಾಗಿ ಅರ್ಥಕೊಂಡ್ಬಿಡ್ತಿದ್ವಿ. ಇಂದ್ರಿಯ ಮೂಲಕವಾಗಿ ಅರ್ಥಕೊಳ್ಳದೆ ಹೋದರೂ ಚಿಂತೆ ಇಲ್ಲ, ನಾವು ಅನುಮಾನದಿಂದ ತಿಳ್ಕೊಂಡ್ಬಿಡ್ತಿದ್ವಿ. ಅದೂ ತಿಳಿದೇ ಹೋದರೂ ಚಿಂತೆ ಇಲ್ಲ, ದೃಷ್ಟಾಂತನ ತಿಳ್ಕೊಳ್ತಿದ್ವಿ. ಆದರೆ ಪ್ರಶ್ನೆ ಏನಾಗಿದೆ ಅಂತಂದರೆ, ಇವು ಯಾವ ಪ್ರಮಾಣಗಳಿಗೂ ದೊರಕದೇ ಇದ್ದಂತಹ ಆತ್ಮ, ಆ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಉಪಾಯ ಏನು? ಆತ್ಮನನ್ನು ಪ್ರತ್ಯಕ್ಷವಾಗಿ ಯಾವುದರಿಂದಲೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಪರೋಕ್ಷವಾಗಿ ತಿಳಿದರೆ ಅದು ಪರೋಕ್ಷವಾಗಿಯೇ ಉಳಿತದೆ, ಅದನ್ನು ತಿಳಿದ್ರು ಅಂತ ಹೇಳಲಿಕ್ಕಾಗೋದು. ಇದಕ್ಕಿರೋ ಒಂದೇ ದಾರಿ, ಅಪರೋಕ್ಷವಾಗಿ ತಿಳಿದು ಎದುರಿಗೆ ಅನುಭವಕ್ಕೆ ಬಂದದ್ದೆಲ್ಲವೂ ಪ್ರತ್ಯಕ್ಷ. ಹಾಗೆ ಬ್ರಾಕೆಟ್ನಲ್ಲಿ ಬರ್ಕೊಂಬಿಡಿ, ಯಾವುದು ಪ್ರತ್ಯಕ್ಷವಾಗಿ ಲಭ್ಯವಾಗಿದೆಯೋ ಅದು ಕ್ಷಣಿಕ, ಅದು ಅನಿತ್ಯ, ಅದು ಕಾಲ ದೇಶ ವಸ್ತು ಪರಿಮಿತಿಗೆ ಒಳಪಟ್ಟಿರುತ್ತದೆ. ಅವೆಲ್ಲ ಲಾಜಿಕ್ ಬರಬೇಕು. ಇವುಗಳನ್ನು ಪುನಃ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ, ಇದು ಟೀಚಿಂಗ್ ಮೆಥಡ್. ಇದು ನೀವು ಉಪನ್ಯಾಸ ಕೇಳಿ ಹೋಗಿ ಬಂದಿಲ್ಲ, ಟೀಚಿಂಗ್. ನೀವು ಹೊರಗೆ ಹೋದರೆ ಹೀಗೆ ಟೀಚಿಂಗ್ ಮಾಡಬೇಕು. ಅದು ಹಾಗೇ ನಮಗೆ ಶ್ರವಣ ಸಿಗ್ತಾ ಇದೆ, ಹಾಗೆ ಟೀಚಿಂಗ್ ಮಾಡ್ತೀವಿ. ಹೀಗಾಗಿ ಅನೇಕ ಸಲ ಅನೇಕ ವಿಚಾರಗಳನ್ನು ಸಂದರ್ಭಾನುಸಾರವಾಗಿ ಈಗ ನೋಡಿ, ಆ್ಯಕ್ಚುಲಿ ಇದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಸೃಷ್ಟಿಸಿಕೊಂಡು ಕನೆಕ್ಷನ್ ಕೊಡ್ತೇನೆ. ಹಾಗೆ ಮೆಥಡಾಲಜಿ ಬಿಲ್ಡಪ್ ಆಗ್ತದೆ. ಅವಾಗ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಎನ್ನುವ ಪ್ರಮಾಣಗಳು, ಈ ಪ್ರಮಾಣಗಳಿಂದ ನಮಗೆ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಸ್ವರ್ಗಾದಿಗಳು ಇವು ಯಾವೂ ನಮಗೆ ಪ್ರತ್ಯಕ್ಷವಾಗಿ ಲಭ್ಯ ಇಲ್ಲ, ಆದರೆ ಅವು ಇಲ್ಲವೇ ಇಲ್ಲ ಅಂತ ಇಲ್ಲ, ಅವು ಇವೆ. ಅವುಗಳ ಜ್ಞಾನ ನಮಗೆ ಪರೋಕ್ಷವಾಗಿ ಇದೆ, ವೇದಗಳ ಮೂಲಕವಾಗಿಯೋ ಪುರಾಣಗಳ ಮೂಲಕವಾಗಿಯೋ ಅಲ್ಲಿ ನಮಗೆ ಪರೋಕ್ಷವಾಗಿದೆ. ನಿಮ್ಮ ಆತ್ಮಜ್ಞಾನ ಪ್ರತ್ಯಕ್ಷವೂ ಲಭ್ಯ ಇದೆಯೋ ಪರೋಕ್ಷವೂ ಲಭ್ಯ ಇದೆಯೋ ಅಥವಾ ಮೂರನೇದ್ದು ಹೇಳ್ತೇನೆ, ಅಪ್ರತ್ಯಕ್ಷವೋ ಅರ್ಥಾತ್ ಇಲ್ಲವೇ ಇಲ್ಲವೋ, ಇಲ್ಲವೇ ಇಲ್ಲ ಯಾಕೆ ಇಲ್ಲವೇ ಇಲ್ಲ ಅಂತ ಒಂದು ಲಾಜಿಕ್ ಹಾಕಿ ನೋಡೋಣಂತೆ. ಆತ್ಮನು ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಬಹಳ ಸಿಂಪಲ್ ಇದೆ, ಹಿಂದಕ್ಕೆಲ್ಲ ಹೇಳಿದ್ದೀನಿ ನಾನು. ಲಾಜಿಕ್ ಅಲ್ಲ ಅದು. ಏನ್ ಗೊತ್ತ ಲಾಜಿಕ್ಕು? ಯಾವುದು ಇಲ್ಲವೇ ಇಲ್ಲವೋ ಅದನ್ನು ಯಾರೂ ಇಚ್ಛಿಸಲು ಸಾಧ್ಯವಿಲ್ಲ. ಇಷ್ಟು ಮಂದಿ ಇದ್ದೀರಿ ನೀವು, ನಿಮಗೆ ಎಂದಾದರೂ ಕುಟುಂಬ ಕುಟುಂಬ ವಿಷಯದಲ್ಲಿ ಆಸೆ ಆಗಿದೆಯಾ? ಯಾಕಾಗಿಲ್ಲ? ಇಲ್ಲವೇ ಇಲ್ಲ. ಬ್ಲಾ ಬ್ಲಾ ಬ್ಲಾನೂ ಆಸೆ ಆಗಿಲ್ಲ, ಕುಟುಂಬ ಕುಟುಂಬ ಆಸೆನೂ ಆಗಿಲ್ಲ, ಗುಲಾಬ್ ಜಾಮೂನ್ ಆಸೆ ಆಗಿಲ್ಲ. ಯಾಕೆ ಅದಿದೆ? ಸೊ ಲಾಜಿಕ್ ಏನು ಹೇಳ್ತದೆ? ಯಾವುದು ಅಸ್ತಿತ್ವದಲ್ಲೇ ಇಲ್ಲವೋ ಅದನ್ನು ಯಾರೂ ಇಚ್ಛಿಸಲು ಸಾಧ್ಯವಿಲ್ಲ. ಇದನ್ನು ಉಲ್ಟಾ ಮಾಡಬೇಕು. ನಾವು ಏನನ್ನಾದರೂ ಇಚ್ಛಿಸಿದ್ದೆ ಆದರೆ ಅದು ಇರಲಿಕ್ಕೆ ಬೇಕು. ಪ್ರತ್ಯಕ್ಷವಾಗಿ ಇಲ್ಲ, ಅನುಮಾನವಾಗಿ ಇಲ್ಲ, ಪರೋಕ್ಷವಾಗಿಯೂ ಇಲ್ಲ. ಇಲ್ಲವೆಂದು ಇಲ್ಲ ಇದೆ. ತಿಳಿಯೋ ಬಗೆ ಹೇಗೆ? ಅಪರೋಕ್ಷವಾಗಿ ಇದ್ದು. ಅಪರೋಕ್ಷದ ಉದಾಹರಣೆ 10th ನಷ್ಟ ದಶಮ. ನಷ್ಟ ದಶಮನ ಕಥೆ. ಅವರಿಗೆ 10th ಅವನ ಸಿಕ್ಕನೋ ಇಲ್ಲೋ? ಎಲ್ಲಿಂದ ಸಿಕ್ಕ ಅವ 10th ಅವನು? ಅವನೊಳಗಿದ್ನ? ಅವರಲ್ಲೇ ಇದ್ದ. ಓಕೆ, ವೆರಿ ಗುಡ್. ಅವರಲ್ಲೇ ಇದ್ದ, ಅವರಲ್ಲೇ ಇದ್ದ ತಾನೇ. ಇರ್ಲಿ ಬಿಡು, ಅವನಿಗೆ ಸಿಕ್ಕನ? ಆ ಹುಡುಕ್ತಾ ಇದ್ದವನಿಗೆ ಸಿಕ್ಕನ? ಲೀಡರ್ಗೆ ಸಿಕ್ಕಿಲ್ವಾ? ಅವ್ರು ಇನ್ನೂ ಹುಡುಕ್ತಾ ಇದ್ದಾನ? ತಾನೇ 10th ಒಂದು ಸ್ಪರ್ಧ. ಕಣ್ಣಿಗೆ ಕಾಣಿಸ್ತದ? ಪ್ರತ್ಯಕ್ಷವಾಗಿ ಲಭ್ಯವಾಗಿದ್ದಾನ? ಹೇಗೆ ಈ ಘಟವು ಲಭ್ಯವಾಗಿದೆ ಹಾಗೆ ಪ್ರತ್ಯಕ್ಷವಾಗಿ ಲಭ್ಯವಾಗಿದ್ದಾನ? ಅಥವಾ ಎಲ್ಲೋ ಇದ್ದಾನೆ ಬಿಡು ಅಂತ ಸಮಾಧಾನವಾಗಿದೆ ಅವನಿಗೆ? ಪರೋಕ್ಷವಾಗಿಯೂ ಇಲ್ಲ, ಹಾಗಾದ್ರೆ ಸಿಕ್ಕೇ ಇಲ್ಲ. ಸಿಕ್ಕಾಗಿದ್ದಾನೆ, ಎಂತ ಪಡ್ಕೊಳ್ಳೋದಿದೆ ಇದಕ್ಕೆ? ಪ್ರಾಪ್ತಸ್ಯ ಪ್ರಾಪ್ತಿ ಅಂದರೆ ಘಟ ಅಪ್ರಾಪ್ತಸ್ಯ ಪ್ರಾಪ್ತಿ, ವೃಕ್ಷ ಅಪ್ರಾಪ್ತಸ್ಯ ಪ್ರಾಪ್ತಿ, ಫಲಂ ಅಪ್ರಾಪ್ತಸ್ಯ ಪ್ರಾಪ್ತಿ, ಲೇಖನಿ ಅಪ್ರಾಪ್ತಸ್ಯ ಪ್ರಾಪ್ತಿ, ಆತ್ಮ ಪ್ರಾಪ್ತಸ್ಯ ಪ್ರಾಪ್ತಿ. ಅದು ಇಂದ್ರಿಯಗಳಿಗೆ ಮುಟ್ಟಬೇಕಾಗಿಲ್ಲ, ಕಾಣಬೇಕಾಗಿಲ್ಲ, ಕೇಳಿಸ್ಬೇಕಾಗಿಲ್ಲ, ಆದರೂ ಲಭ್ಯ ಆಗಿದೆ. ಈಗ ಅವನಿಗೆ ಸಂಶಯ ಉಳಿದಿಲ್ಲ. ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆ ಮೊದಲನೇ ಶಬ್ದ ನೋಡಿ, ತತ್ ಪ್ರತಿಪತ್ತಿ ಉಪಾಯಂ. ಇಂತಹ ಈ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಉಪಾಯ ಏನು? ಆಹ ಹೇಳುತ್ತಾರೆ. ಏನೋ ಸ್ಥೂಲವಾದದ್ದನ್ನು ಸೂಕ್ಷ್ಮದಲ್ಲಿ ನೀನು ಅಡಗಿಸಿಕೋ. ಯಚ್ಛೇತ ನಿಯಚ್ಛೇತ ಉಪಸಂಹರೇತ. ಏನು ಉಪಾಯ? ಒಂದೇ ಉಪಾಯ, ಸ್ಥೂಲವನ್ನು ಸೂಕ್ಷ್ಮದಲ್ಲಿ, ಆ ಸೂಕ್ಷ್ಮವನ್ನು ಸ್ಥೂಲ ಅಂತನೇ ಗುರುತಿಸಬೇಕು, ಅದನ್ನು ಮತ್ತೆ ಇನ್ನೊಂದು ಸೂಕ್ಷ್ಮದಲ್ಲಿ ಅದನ್ನು ಹಿಂತುಗೋಬೇಕು. ಉಪಸಂಹರ, ಹಿಂತುಗೋಬೇಕು, ಹಿಂಪಡಿಬೇಕು, ಒಂದಕ್ಕಿಂತ ಒಂದನ್ನು ಹಿಂದೆ ಪಡಿತಾ ಹೋಗಿ. ಉಪಸಂಹರಿ ಏ ಬಿಡ್ಲಿ ಸ್ವಾಮಿ, ಇದೆಲ್ಲ ಹೌದು, ಎಲ್ಲರಿಗೂ ಆಗೋದಿಲ್ಲ. ಪ್ರಾಜ್ಞ ವಿವೇಕಿ, ಕೇವಲ ಕೇವಲ ಕೆಲವೇ ಕೆಲವು ವಿವೇಕಿಗಳು ಇದನ್ನು ಸಾಧಿಸ್ತಾರೆ. ಹಿಂಪಡೆಯುವುದು ಅರ್ಥ ಮೊದಲು ಇದ್ದದ್ದು ನಾಶ ಮಾಡೋದು ಅಂತಲ್ಲ. ಘಟದಿಂದ ಮಣ್ಣನ್ನು ಹಿಂಪಡೆಯುವುದು ಅಂದರೆ ಏನು? ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿದೆ. ಘಟದಿಂದ ಮಣ್ಣನ್ನು ಹಿಂಪಡೆಯುವುದು ಅಂದರೆ ಏನು? ಅದು ಹೇಗೆ ಹಿಂಪಡೆದರು? ಹಾಗೆ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶವನ್ನು ಹಿಂಪಡಿಬೇಕು. ಈಗ ಇದು ಪ್ರಾಣಮಯ ಕೋಶ, ಅನ್ನಮಯ ಕೋಶದ ತುಂಬಿಕೊಂಡು ಅನ್ನಮಯ ಕೋಶವು ಸತ್ಯ ಅಂತಾಗಿದೆ. ಯಾವ ಥರ ಸತ್ಯ? ಆತ್ಮ. ಯಾವ ಪ್ರಾಣಮಯ ಕೋಶದಿಂದ ಆ ಅನ್ನಮಯ ಕೋಶವು ತುಂಬಿಕೊಂಡಿದೆಯೋ, ತುಂಬಿಕೊಂಡು ಅನ್ನಮಯ ಆತ್ಮ ಅಂತ ನಿಶ್ಚಿತವಾಗಿಯೂ ನಾವು ಹುಟ್ಟಿದಾಗಿನಿಂದ ನಾವು ಭಾವಿಸ್ಕೊಳ್ತಾ ಇದ್ದೀವೋ, ಅನಿವಾರ್ಯವಾಗಿ ಶಬ್ದಾದ್ರೂ ಭಾವಿಸ್ಕೊಳ್ತಾ ಸತ್ಯ ಭಾವಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಭಾವಿಸ್ಲಿಕ್ಕೂ ಇಲ್ಲ ಅಂತ ಅರ್ಥ. ನಾವು ಭಾವಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಕೆಲವು ಮಂದಿ ಭಾವಿಸ್ಕೊಳ್ಳಿಕ್ಕೂ ಇಲ್ಲ, ಆದರೆ ಹಾಗಿಲ್ಲ. ಎಲ್ಲರಿಗೂ ಕೂಡ ನಾನು ಆ ರಡಿ ದೇಹ, ನಾನು 80 ಕಿಲೋ ತೂಕ ಸಿದ್ಧವಾಗು. ಎಷ್ಟು ಸಿದ್ಧವಾಗಿದೆ ಅಂತಂದರೆ ಬೇಜಾರಾಗಬಾರ್ದು ಅಂತ ಹೇಳ್ತೀನಿ. ಸರ್ದಾರ್ಜಿ ಫ್ರಂಟ್ ಸೀಟಿಗೆ ಕೂತಿರ್ತಾನೆ ವಿಮಾನದವರು, ಎಲ್ಲರೂ ಬ್ಯಾಕ್ ಸೀಟ್ನಲ್ಲಿ, ಇವೊಬ್ಬನೂ ಫ್ರಂಟ್ ಸೀಟ್ನಲ್ಲಿ. ಅದು ಮೆಟ್ಲು ಬಂದು ಎಲ್ಲಿ ತಗಲ್ತದೆ ಅಲ್ಲೇ ಬಾಗಿಲ. ಅವಳು ಏರೋಷ್ಟು ಫೋನ್ ಇದ್ದಾರಿಕೆ ಆಯ್ತಾಳೆ, ಇನ್ನೂ ಫೋನ್ ಬಂದಿರೋದಿಲ್ಲ. ನಾವು ಮೆಟ್ಲು ಹಚ್ಚಿದ್ದೀವಿ ಬಾಗಿಲ ತೆಗೀರಿ ಅಂತ ಒಂದು ಫೋನ್ ಬರ್ತದೆ, ಆ ಫೋನ್ ಬಂದಮೇಲೆ ಬಾಗಿಲ ತೆಗಿಯೋದು. ಅದಕ್ಕೆ ಅವಳು ಬಾಗಿಲ ತೆಗಿಯೋದಿಲ್ಲ. ಇವ್ ಸ್ವಲ್ಪ ಹಚ್ಚಿಗೆ ಹೋಗಬೇಕಂತ ಅವಸರ ತುದಿಗಾಲ ಮೇಲೆ ನಿಂತ್ಕೊಂಡಾನೆ. ಅದು ನೋಡಿದ್ದು ಅದು ಮೆಟ್ಲು ಬರ್ಲಿಕ್ಕಿತ್ತು. ಅಂದರೆ ಪರವಾಗಿಲ್ಲ, ಅವ್ರು ತಂದು ಲಾಕ್ ಮಾಡೋ ತನಕ ಸಮಯದಿಂದ ಬಾಗಿಲ ತೆಗದು. ಬಾಗಿಲ ತೆಗೆದು ಏನು ಮಾಡಿದೆ? ಹಿಂಗೆ ಅಡ್ಡಕ್ಕೆ ಹಿಡಿದು ವೇಟ್ ಅಂದ. ಯಾರಿಗೆ ವೇಟ್ ವೇಟ್ ಅಂದ? 80 ಕಿಲೋ ಅಂದವನ ಚಿಗುರು. 80 ಕಿಲೋ ಅಂದ್ರೆ ಏನು? ನನ್ನ ತೂಕ 80 ಕಿಲೋ. ಆ ವೇಟ್ ಕೇಳಿದ್ ನೋಡು, ಕೇಳಿದ್ದೇನೋ ಸ್ವಲ್ಪ ತಡಿಯಪ್ಪ ಅಂತ. ಹಂಗೆ ಎಷ್ಟು ನ್ಯಾಚುರಲ್ ಆಗಿಬಿಟ್ಟದೆ. ನಾನು 80 ಕಿಲೋ, ನಾನು 60 ಕಿಲೋ, ನಾನು 40 ಕಿಲೋ. ಅಯ್ಯೋ 40 ಆಗಿಬಿಟ್ಟೆ, ಎಷ್ಟಾಗಬೇಕು? 25-30 ಇದ್ರೆ ಸಾಕಪ್ಪ, 25-30 ಸೌದೆ ಇರ್ತದೆ ಅಷ್ಟೇ. ತೂಕದ ಬಗ್ಗೆ, ನಮ್ಮ ಬಣ್ಣದ ಬಗ್ಗೆ, ನಮ್ಮ ಎತ್ತರದ ಬಗ್ಗೆ ನಮಗೆ ಎಷ್ಟೊಂದು ಅಭಿಮಾನ, ಎಷ್ಟೊಂದು ಅದು ನಾನು. ಉಪನಿಷತ್ತು ಹೇಳ್ತದೆ, ಅನ್ನಮಯಮಾತ್ಮಾನಂ ಉಪಸಂಕ್ರಾಮತಿ. ವಿಡ್ರಾ ಮಾಡ್ಕೋ, ಉಪಸಂಹರ ಇಲ್ಲದ ಉಪಸಂಹರ. ಆವಾಗ ಏನಾಗ್ತದೆ? ಅದು ಪ್ರಾಣಮಯಮಾತ್ಮ ನಿಯಚ್ಛೇತ. ಅದನ್ನು ಕೂಡ ನೀನು ಉಪಸಂಹಾರ ಮಾಡು. ಯಾಕೆ ಮಾಡಬೇಕು? ವಿವೇಕದಿಂದ ನೋಡು, ವಿವೇಕದಿಂದ ನೋಡು. ಅದು ಸ್ಥೂಲ ಹೌದನ್ನು ನೋಡು ಸ್ವಲ್ಪ. ಪ್ರಾಣಮಯ ಆತ್ಮ ಅದು ಸ್ಥೂಲ ಹೌದನ್ನು ನೋಡು. ಪ್ರಾಣಮಯ ಆತ್ಮ ಅದು ಸ್ಥೂಲ. ನಮ್ಮ ಸಾರ್ವತ್ರಿಕ ಅನುಭವದಲ್ಲಿ ಗಾಳಿ ಇದು ಸೂಕ್ಷ್ಮ ಸಾಮಾನ್ಯ ಅರ್ಥದೊಳಗೆ, ಆದರೆ ವೇದಾಂತದ ಪರಿಭಾಷೆಯಲ್ಲಿ ಪ್ರಾಣವು ಸ್ಥೂಲ. ಡೆಫಿನೇಷನ್ ಏನು? ಯಾವುದು ಯಾವುದು ನಮ್ಮ ಅನುಭವಗಳಿಗೆ ದೃಶ್ಯವಾಗಿದೆಯೋ ಅವೆಲ್ಲವೂ ಸ್ಥೂಲವೆಂದೇ ಪರಿಗಣಿಸಲ್ಪಡುತ್ತವೆ. ಸುಖ ಸೂಕ್ಷ್ಮವೋ ಸ್ಥೂಲವೋ, ಸಿಟ್ಟು ಸೂಕ್ಷ್ಮವೋ ಸ್ಥೂಲವೋ. ಜನ ಅಂತಾರೆ ಸಿಟ್ಟು ಭಾರಿ ಸೂಕ್ಷ್ಮ, ಏನಿಲ್ಲ ಅದು ಕೂಡ ಸ್ಥೂಲವೇ. ಯಾವುದು ಅನುಭವಕ್ಕೆ ಲಭ್ಯವಿದೆಯೋ, ಯಾವುದು ದೃಶ್ಯವಾಗಿ ಲಭ್ಯವಿದೆಯೋ, ಯಾವುದು ನಮ್ಮ ಭಾವನೆಗಳಿಗೂ ಒಳಪಟ್ಟಿದೆಯೋ ಅವೆಲ್ಲವೂ ಕೂಡ ಸ್ಥೂಲವೆಂದೇ ಪರಿಗಣಿಸಲ್ಪಡ್ತವೆ. ಒಂದು ವೇಳೆ ಪ್ರಾಣಮಯ ಕೋಶವನ್ನು ಸ್ಥೂಲ ಅಂತನೇ ಗುರುತಿಸಿದ್ದಾದರೆ ಅದನ್ನು ನಿಯಚ್ಛೇದ, ಅದನ್ನು ಉಪಸಂಹಾರ ಮಾಡಿಕೋ. ಹೇಗೆ ಮಾಡೋದು, ಹೇಗೆ ಉಪಸಂಹಾರ ಮಾಡೋದು? ಈ ಪ್ರಾಣದ ವಿಕಾರಗಳನ್ನು ಅರಿಯುವವರು ಯಾರು? ಮನಸ್ಸು. ಹಾಗಾದರೆ ಎಲ್ಲಿಗೆ ಉಪಸಂಹಾರ ಮಾಡ್ಕೋಬೇಕು? ಮನಸ್ಸಿನಲ್ಲಿ ಉಪಸಂಹರಿಸು. ಮನಸ್ಸು ಎನ್ನುವುದು ಸ್ಥೂಲ. ಅದಕ್ಕೆ ಬರ್ತಾ ಹೇಳ್ತಾರೆ ನೋಡಿ, ಏನು ಮನಸ್ಸಿ ಪ್ರಾಜ್ಞ. ಈ ಶಬ್ದ ಪ್ರಾಜ್ಞ ಶಬ್ದ ಅಲ್ಲಿ ಮೂರು ಕೋಶಗಳನ್ನು ಸೇರಿಸಿ ಒಂದು ಲೈನ್ ಬರೆಸಿದ ನೋಡು. ಸೂಕ್ಷ್ಮ ಶರೀರ ಅಲ್ಲಿ ಮತ್ತೊಂದು ನೋಟ್ ಮಾಡ್ಕೋಬೇಕು. ಸಮಷ್ಟಿ ಪ್ರಾಜ್ಞ, ಸಮಷ್ಟಿ ಪ್ರಾಜ್ಞ. ಅಲ್ಲ ಬರ್ಕೊಂಡು ತಪ್ಪಲ್ಲ, ಬರ್ಕೊಂಡು ಸರಿ ಇದೆ. ಅದು ವ್ಯಷ್ಟಿಯ ಹೇಳಿಕೆ, ಸೂಕ್ಷ್ಮ ಶರೀರ ಇದು ವ್ಯಷ್ಟಿಯ ಹೇಳಿಕೆ. ಸಮಷ್ಟಿ ಸೂಕ್ಷ್ಮ ಶರೀರ ಅದು ಪ್ರಾಜ್ಞ. ಇಲ್ಲ ವಿಶ್ವ ತೈಜಸ ಪ್ರಾಜ್ಞ, ಪ್ರಾಜ್ಞ ಇಲ್ಲ ಒಂದಿಷ್ಟು ಬರ್ಕೋಬೇಡಿ. ಇಲ್ಲಿ ಪ್ರಾಜ್ಞ ಅಂದ್ರೆ ವಿವೇಕಿ ಅಂತಲೇ ಅರ್ಥ ಇಲ್ಲ, ಇನ್ನೊಂದೇನು ಅರ್ಥ ಇಲ್ಲ. ಪ್ರಾಜ್ಞ ವಿವೇಕಿ ಅಷ್ಟೇ ಅರ್ಥ. ಪ್ರಾಜ್ಞ ವಿಶ್ವ ತೈಜಸ ಪ್ರಾಜ್ಞ, ಆ ಪ್ರಾಜ್ಞ ಅಲ್ಲ. ಅದು ಭಾಳ ಹುಷಾರಾಗಿರ್ಬೇಕು ಟೀಚಿಂಗ್ ಮಾಡಬೇಕಾದ್ರೆ. ಎನಿ ವರ್ಡ್ ಡೈವರ್ಟಿವ್. ಪ್ರಾಜ್ಞ ಉಪಸಂಹರೇತ, ವಿವೇಕಿ ಆದಂಥವನು, ತಿಳುವಳಿಕೆ ಇದ್ದವನು, ಸೂಕ್ಷ್ಮಗ್ರಾಹಿಯು ಅವನು ಸ್ಥೂಲದಿಂದ ಸೂಕ್ಷ್ಮವನ್ನು ನಿವೃತ್ತ ಮಾಡಿಕೊಳ್ಳುತ್ತಾನೆ. ಅನ್ನಮಯ ಕೋಶವನ್ನು ಮನಸ್ಸಿನಲ್ಲಿಯೂ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಭಾಷೆದೊಳಗೆ, ಏನಂತೇಳಿ, ಕಿಂ ವಾಕ್ ವಾಚಂ ವಾಕ್ ಅತ್ರ ಉಪಲಕ್ಷಣಾರ್ಥಾ ಸರ್ವೇಷಾಂ ಇಂದ್ರಿಯಾಣಾಂ ವಾ ಮನಸಿ ಮನಸಿ. ಒಂದು ದೀರ್ಘ, ಒಂದು ಹ್ರಸ್ವ. ಛಾಂದಸಂ ದೈರ್ಘ್ಯಂ, ಅದು ಮನಸ್ಸಿ ಅನ್ನೋ ಶಬ್ದ ಕರೆಕ್ಟು. ನೀವು ಮನಸ್ಸಿ ಅಂತ ಯಾಕೆ ಹೇಳಿದ್ರಿ? ಅದು ವೇದದ ಹೇಳುವ ಕ್ರಮ. ವೇದದಲ್ಲಿ ಇಲ್ಲ ಇಲ್ಲ, ಒಂದು ದೀರ್ಘ ಒಂದು ಹ್ರಸ್ವ ಅಲ್ಲ, ಅದನ್ನ ಮಾಡ್ಕೊಡ್ರಿ ಅಂತ ಹೇಳ. ಕ್ಲಾರಿಟಿ ಇದೆ, ಕ್ಲೀನ್ ಆಗಿ ಕ್ಲಾರಿಟಿ ಇದೆ. ಕ್ವಾ ಮನಸಿ, ಕ್ವಾ ಮನಸಿ, ಮೊದಲನೇ ದೀರ್ಘ, ಎರಡನೇದ್ದು ಮನಸಿ ಹ್ರಸ್ವ. ಯಾಕ್ರಿ ಅದನ್ನು ದೀರ್ಘ ಅಂತ ಕ್ಲಾರಿಟಿ ಕೊಟ್ಟಾರ, ಕ್ಲಾರಿಫಿಕೇಶನ್ ಕೊಟ್ಟಾರ. ಆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ ಲಾಜಿಕಲಿ ಏನು ಸಿದ್ಧ ಆಗ್ತದೆ? ಅಲ್ಲಿ ಎರಡು ಶಬ್ದಗಳಿವೆ, ಮನಸಿ ಮನಸಿ ಎರಡಲ್ಲ, ಆ ಥರ ಎರಡಲ್ಲ, ಒಂದು ದೀರ್ಘ ಒಂದು ಹ್ರಸ್ವ. ದೀರ್ಘ ಯಾಕೆ ಬಂತು? ಈಗ ಶಬ್ದ ಮನಸಿ ದೀರ್ಘ ಶಬ್ದ ಇಲ್ಲ, ಮನಸಿ ದೀರ್ಘ ಶಬ್ದ ಇಲ್ಲ. ಇಕಾರ ಅಂತ ಇರಬಹುದು, ಅದು ದೀರ್ಘ ಶಬ್ದ ಇಲ್ಲ. ದೀರ್ಘಶಬ್ದ ಇಲ್ಲದೆ ಹೋದರು, ಇದು ದೀರ್ಘಶಬ್ದನ ಯಾಕೆ ಕೊಟ್ಟರು ಅಂತ ನೀವು ಪ್ರಶ್ನೆ ಕೇಳಿದ್ದಾದರೆ ಇದಕ್ಕೆ ಉತ್ತರ ಕೊಟ್ಟರೆ ಛಾಂದಸಂ ದೈರ್ಘ್ಯಂ, ಛಂದಸ್ಸಿನಿಂದಾಗಿ ದೀರ್ಘವಾಗಿದೆ. ಇಲ್ಲಿ ಏನು ಛಂದಸ್ಸಿದೆ, ಇಲ್ಲೊಂದು ಛಂದಸ್ಸಿದೆ. ವೇದಗಳನ್ನು ಸ್ವರಗಳನ್ನು ತೆಗಿಬೇಕಾದ್ರೆ ಏನು ಒಂದೊಂದು ಮಾತ್ರ ಅಂತ ಹೇಳ್ತೀವಿ, ಅವು ಒಂದೊಂದು ಛಂದಸ್ಸು. ಅದು ಪ್ಲುತ ಆಗಿರ್ಬೋದು, ಉದಾತ್ತ ಆಗಿರ್ಬೋದು, ಅನುದಾತ್ತ ಆಗಿರ್ಬೋದು, ಸರಿತ ಆಗಿರ್ಬೋದು, ಅದು ಯಾವುದಾಗಿರ್ಬೋದು, ಒಂದು ಮಾತ್ರ ಅದ ಇಲ್ಲೋ ಅದೊಂದು ಒಂದು ಛಂದಸ್ಸು. ಏಕ ಮಾತ್ರ ಛಂದಸ್ ಅಂತ ವೇದಗಳ ಸ್ವರ ಏನವೇ, ಏಕ ಮಾತ್ರ ಛಂದ. ಆ ಛಂದಸ್ಸಿನಲ್ಲಿ ರಸ ಇದ್ದದ್ದು ದೀರ್ಘ ಆಗ್ತದೆ, ದೀರ್ಘ ಇದ್ದದ್ದು ರಸ. ನೀವು ಎಷ್ಟು ಸಲ ಚಾಂಟಿಂಗ್ ಮಾಡ್ಬೇಕಾದ್ರೆ ನೋಡ್ಬಿಟ್ಟಿದ್ದಾರೆ. ಈಗ ಉದಾಹರಣೆ ಹೇಳಿಕ್ ಆಗುದಿಲ್ಲ, ಚಾಂಟಿಂಗ್ ಮಾಡ್ಬೇಕಾಗಿ ಹೇಳ್ತೇನೆ. ಅದೈತಾ, ಚಾಂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿಗೆ ಮುಗಿದು ಹೋಗಿರ್ತದೆ, ರಸ್ತಕ್ಕೆ ಮುಗಿದಿರ್ತದೆ, ಮತ್ತೆ ದೀರ್ಘಕ್ಕೆ ಆಗ ಹೌದಾ? ಹಾಂ, ಶಾಂತಿ ಶಾಂತಿ ಶಾಂತಿ ಎರಡು ಬಿಡ್ತದೆ ಅಲ್ಲಿಲ್ಲ. ಹಾಂ, ಶಾಂತಿ ಶಾಂತಿ ಶಾಂತಿ, ಆದ್ರೆ ಅದು ಮೇಲೆ ಹೋಗಿದೆ. ಹಾಂ, ಶಾಂತಿ ಎಳಿತರೆ ಮತ್ತದ್ರ ಯಾಕೆ ಹೇಳಿದ್ರೆ ದೀರ್ಘ ಯಾಕೆ, ಅಯ್ಯೋ ವೇದಗಳನ್ನು ನಡೀತದೆ ಹಂಗೆ ಹೌದಾ? ಅದಕ್ಕೆ ಕೊಟ್ಟರೆ ಛಾಂದಸಂ ದೈರ್ಘ್ಯಂ, ಆ ವೈದಿಕ ವೇದದ ವೇದ ಪಾಠದ ಅನುಸಾರವಾಗಿ ವೇದ ಪಾಠದ ಅನುಸಾರವಾಗಿ ರಸ ಇದ್ದದ್ದು ದೀರ್ಘವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಸೀರಿಯಸ್ ತಗೋಬೇಡ್ರಿ. ಅದು ಶಬ್ದ ಇರೋದು ಮಾನಸಿ, ಫುಲ್ ಸ್ಟಾಪ್ ಕೊಡೋದು ಫುಲ್ ಸ್ಟಾಪ್ ಆಗೋದೇ ಇಲ್ಲ. ಯಾವುದನ್ನು ನೀವು ನಿಯಚ್ಛೇದ ಉಪಸಂಹಾರ ಮಾಡಿಕೊ ಅಂತ ಹೇಳ್ತಾ ಇದ್ದೀರಿ ಅಂದರೆ ವಾಕ್, ವಾಚಂ, ವಾಚಂ ಅಂದರೆ ಮಾತುಗಳು, ಮಾತುಗಳು ಬರೀ ಮಾತುಗಳಷ್ಟೇ ಅಲ್ಲ, ಇತರ ಕರ್ಮೇಂದ್ರಿಯಗಳನ್ನು ಲೆಕ್ಕಿಸ್ತವೆ ಹೌದಾ? ಅತ್ರ ವಾಕ್ ಉಪಲಕ್ಷಣಾರ್ಥ, ವಾಕ್ ಅನ್ನುವ ಶಬ್ದ ಇತರ ಎಲ್ಲ ಕರ್ಮೇಂದ್ರಿಯಗಳನ್ನು ನಿಮಿತ್ತ ಮಾಡುತ್ತದೆ. ಪಂಚಜ್ಞಾನೇಂದ್ರಿಯಗಳು ಕರೆಕ್ಟಾ? ಪಂಚಜ್ಞಾನೇಂದ್ರಿಯಾದಿಗಳು ಅಂದರೆ ಪಂಚ ಇಂದ್ರಿಯಾದಿಗಳು ಅಂದರೆ ಒಪ್ತೀನಿ, ಪಂಚ ಇಂದ್ರಿಯಾದಿಗಳು ಅಂತಂದರೆ ಪಂಚ ಪಂಚ ಪಂಚ ಅಂತ ನಾವು ಹೇಳ್ಬೋದು. ಪಂಚ ಜ್ಞಾನೇಂದ್ರಿಯಾದಿಗಳು ಅಂದರೆ ಜ್ಞಾನೇಂದ್ರಿಯ ಇರೋದೆ ಪಂಚ, ಮತ್ತೀಗ ಆದಿ ಎಲ್ಲಿಡ್ತೀನಿ ಅದಕ್ಕೆ, ಅದರ ಬಗ್ಗೆ ಹೀಗೆ ಬರ್ತದೆ ನೋಡಿ. ಈಗ ಏನು, ಚಕ್ಷುರಿಂದ್ರಿಯಾದಿಗಳು, ಚಕ್ಷುರಾದಿ ಇಂದ್ರಿಯಗಳು. ಈ ಚಕ್ಷುರಾದಿ ಇಂದ್ರಿಯಗಳು ಅಂತ ಏನಾದ್ರೂ ಇದರರ್ಥ, ಚಕ್ಷುರಿಂದ್ರಿಯ, ಶ್ರವಣೇಂದ್ರಿಯ, ಜಿಹ್ವೇಂದ್ರಿಯ, ಈ ಥರ ಎಲ್ಲ ಇಂದ್ರಿಯಗಳು ಸ್ವಲ್ಪ ಸ್ವಲ್ಪದ್ರಲ್ಲೇ ಇರ್ತದೆ, ಅದನ್ನು ನಾವು ಗುರುತಿಸ್ತಾ ಹೋಗಬೇಕು. ಅತ್ರ ವಾಕ್ ಉಪಲಕ್ಷಣಾರ್ಥ, ಯಾವುದಕ್ಕೆ ಉಪಲಕ್ಷಣ ಇದು? ಸರ್ವೇಷಾಂ ಇಂದ್ರಿಯಾಣ ಉಪಲಕ್ಷಣಾರ್ಥ, ಎಲ್ಲ ಇಂದ್ರಿಯಗಳನ್ನು ಹೇಳೋದ್ರ ಬದಲು ನಾವು ಇಷ್ಟ ಹೇಳಿಬಿಟ್ಟು ಏನಂತೇಳಿ, ವಾಕ್ ಇಂದ್ರಿಯ ಇದನ್ನು ಉಪಸಂಹಾರ ಮಾಡಿಕೋ. ಎಲ್ಲಿ ಉಪಸಂಹಾರ ಮಾಡ್ಕೋಬೇಕು? ಮನಸ್ಸಿ, ಮನಸ್ಸಿನಲ್ಲಿ ಉಪಸಂಹರಿಸ್ಕೋಬೇಕು. ತಚ್ಚ ಮನಃ ಯಚ್ಚೇತ ಜ್ಞಾನೇ ಪ್ರಕಾಶಸ್ವರೂಪೇ ಬುದ್ಧೌ ಆತ್ಮನಿ. ಆ ಮನಸ್ಸನ್ನು ಯಚ್ಚೇತ ನಿಯಚ್ಚೇತ ಉಪಸಂಹಾರ ಮಾಡಿತು. ಮನಸ್ಸಿನ ಭಾವನೆಗಳು, ಮನಸ್ಸಿನ ಅನಿಸಿಕೆಗಳು, ಮನಸ್ಸಿನ ಉಂಟಾಗುವ ಆಶೆ ಇಚ್ಛೆಗಳು, ಮನಸ್ಸಿನ ವೃತ್ತಿಗಳು, ಮನಸ್ಸಿನ ವಿಚಾರಗಳು, ಮನಸ್ಸಿನ ಚಿಂತನೆಗಳು, ಫೀಲಿಂಗ್ಸ್ಗಳು, ಅನಿಸಿಕೆಗಳು, ಕರುಣ, ಅನುಕಂಪ, ಪ್ರೀತಿ, ಇವೆಲ್ಲ ಏನಿವು? ಇವು ಮನಸ್ಸಿನ ಅನೇಕ ಭಾವಗಳು. ಮನಸ್ಸು ಬಿಟ್ಟು ಬೇರೆ ಎಲ್ಲೂ ಇಲ್ಲವು, ಮನಸ್ಸು ಹೋಗೇ ಇವೆ. ಇಂಗ್ಲೀಷ್ ಎಷ್ಟು ಲಿಮಿಟೆಡ್ ಅದ ಅಂತ ಹೇಳ್ತೀನಿ ನಾನು. ಒಂದ ಶಬ್ದ ಅದು ಫೀಲಿಂಗ್ ದಟ್ಸ್ ಎಂಡ್. ನಮ್ಮ ಸಂಸ್ಕೃತದೊಳಗೆ ಎಷ್ಟು ಬೇಕಾದ ಶಬ್ದವನ್ನು ಕೊಡ್ತೀವಿ ನಾವು, ತುಂಬ ವ್ಯಾಪಕ. ಸಂಸ್ಕೃತದ ವ್ಯಾಪಕತೆ ಅಮೋಘವಾಗಿ. ಮತ್ತೊಂದು ಲಾಜಿಕ್ ಕೊಡ್ತೀನಿ ನಾನು, ಯಾಕೆ ಸಂಸ್ಕೃತ ಅಮೋಘವಾಗಿದೆ, ಸಂಸ್ಕೃತ ಎಷ್ಟು ವಿಶಾಲವಾಗಿ ಹಾಕಿದೆ. ಇದು ಮಾನವ ಕೃತ ಭಾಷೆ ಅಲ್ಲ, ಇದು ದೇವ ಭಾಷೆ. ದೇವ ಭಾಷಾ ಅಂದ್ರೆ ಏನು? ಸೃಷ್ಟಿಕರ್ತ, ಸೃಷ್ಟಿಕರ್ತ ಯಾವತ್ತೂ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಆ ಪ್ರಾರಂಭದ ಸೃಷ್ಟಿನೇ ಆಕಾಶ. ಮೊಟ್ಟ ಮೊದಲಿಗೆ ಸೃಷ್ಟಿಯಾದದ್ದು ಏತಸ್ಮಾದ ಆತ್ಮನಃ ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆತ್ಮ ಈಶ್ವರ. ಏತಸ್ಮಾದ ಆತ್ಮನಃ ಆಕಾಶ ಸಂಭೂತ. ಆವಾಗ ಆಕಾಶ ಕೂಡ ಹೇಗೆ ಹುಟ್ಟಿತು? ವೇದಗಳು ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ಆ ಆಕಾಶ ಕೂಡ ಹೇಗೆ ಹುಡ್ತದು ಹೇಳಿದ್ದಲ್ಲಪ್ಪ. ಸರ್ವಜ್ಞ ಸರ್ವಶಕ್ತ ಏನು ಮಾಡಲಿಕ್ಕೆ ಆಗೋದಲ್ಲ, ಎಲ್ಲವನ್ನು ಆಯ್ತ್ರಿ ಅವನೇ ಮಾಡಿದ್ದು, ನಾವು ಡೌಟ್ ಮಾಡ್ತಾ ಇಲ್ಲ. ಹೆಂಗೆ ಅವನಿಂದಲೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ತಾನೇ ಉಪಾದಾನವಾಗಿ ತಾನೇ ನಿಮಿತ್ತವಾಗಿ ತಾನೇ ಪದಾರ್ಥವಾಗಿ ತಾನೇ ಶಕ್ತಿಯೂ ಆಗಿ ಸೃಷ್ಟಿ ಮಾಡಿಬಿಟ್ಟ. ಹೆಂಗೆ ಎಲ್ಲಿಂದ ಅವನಿಂದ, ಅವನಿಂದ ಆದರೆ ಎಲ್ಲಿಂದ? ಅದಕ್ಕೊಂದು ಪೌರಾಣಿಕವಾಗಿ ಅದಕ್ಕೊಂದು ಕಥೆ ಕೊಡ್ತಾರೆ, ಕಥೆ ಅಲ್ಲ ಒಂದು ಅನಾಲಿಸಿಸ್ ಕೊಡ್ತಾರೆ. ಏನು ಅಂದರೆ ಅವರ ಕೈಯಲ್ಲಿ ಡಮರು ಇದೆ, ಆ ಡಮರುನ ಢಕ್ಕಾನಿನಾದಂ ಐ ಒಂಡ್ರಿಕ್ ಡಮ ಡಮ ಡಮ ಡಮ ಡಮ ಡಮ ಡಮ. ಅದಕ್ಕೆ ಹೇಳಿದೆ ಅದೇ ದಕ್ಷಿಣಾಮೂರ್ತಿಗೆ ಸೋಮೇಶ್ವರನಿಗೆ, ನಾವು ಮಹಾಮಂಗಳಾರತಿನ ಮಾಡಬೇಕಾದ್ರೆ ಡಮರು ಇರಬೇಕು, ಡಮರು ಇರಬೇಕು. ಡಮರು ಭಾರಿ ವಿಶೇಷ. ಏನು ದೊಡ್ಡ ಡಮರು ಇಟ್ಟಾರಲ್ಲಿ ಗಂಗಾಧರೇಶ್ವರಿಗೆ, ದೊಡ್ಡ ಡಮರು, ದೊಡ್ಡ ಡಮರು, ಡಮರು ಡಮರು ಡಮ ಡಮ ಡಮ ಡಮ ಡಮ. ಐ ಊರಿಗೆ ಇವು 26 ಅಕ್ಷರಗಳು ಮೊಟ್ಟ ಮೊದಲಿಗೆ ಏನಾದವು 26 14 ಇವು 14 ಅಕ್ಷರಗಳು ಮೊಟ್ಟ ಮೊದಲಿಗೆ ಹುಟ್ಟ ಶಬ್ದಗಳು ಬಂದು ತರಂಗಗಳು ಬಂದು ಬಂದು ಬಂದು ಬಂದು ಬಂದು ಬಂದು ಬಂದು ಅವೇ ಭಾಷಾ. ಈ ಪ್ರಕಾರ ಮಹೇಶ್ವರ ಸೂತ್ರಾಣಿ ಅದೇ ಸಂಸ್ಕೃತ ಭಾಷೆ. ಏನು ಸಿಂಪಲ್ ಕಾಂಬಿನೇಷನ್ ಇದ್ದರೂ ಕೂಡ ಆ ಕಾಂಬಿನೇಷನ್ದೊಳಗೆ ಏನಾದರೂ ಒಂದು ಗೂಢ ಅರ್ಥ ಇದ್ದಿರುತ್ತೆ. ಸುಮ್ಮನೆ ಒಂದು ಅಕ್ಷರ ಅವುಗಳನ್ನು ಆ ಶಬ್ದಗಳನ್ನು ಆ ಮಂತ್ರ ರೂಪದಲ್ಲಿ ಸಾಕ್ಷಾತ್ಕರಿಸಿಕೊಂಡವರೇ ದ್ರಾಷ್ಟಾರು. ದ್ರಾಷ್ಟಾರು ಅಂದರೆ ಕೆಲವರಿಗೆ ಮಾತ್ರ ಅದು ಕೇಳಿಸ್ತು. ಬಿಡಲಿ ಸ್ವಾಮಿ, ಎಲ್ಲ ಕಟ್ಟುಕತೆ, ಕಟ್ಟುಕತೆ ಇಲ್ಲ. FM ರೇಡಿಯೋ ಆಕಾಶವಾಣಿಯ ತರಂಗಗಳು ಆ ರೇಡಿಯೋದಲ್ಲಿ ಇವೆಯೋ ಇಲ್ಲ? ಇವೆಯೋ ಇಲ್ಲ. ಆನ್ ಮಾಡಿದ ತಕ್ಷಣ ಎಲ್ರಿಗೂ ಕೇಳಿಸ್ಬಿಡ್ತಾನೆ? ಕೇಳಿಸೋದಿಲ್ಲ. ಬರೀ ಆನ್ ಮಾಡಿದರೆ ಕೇಳಿಸೋದಿಲ್ಲ. ಏನು ಮಾಡಬೇಕಂದ್ರೆ ಟ್ಯೂನ್ ಮಾಡಿ, ಅದನ್ನು ಟ್ಯೂನ್ ಮಾಡಿ, ಫೈನ್ ಟ್ಯೂನ್ ಮಾಡಿ. ಕೇಳ್ತದೆ ಯಾಕ ಏನಾಯ್ತು ಅಂತ ಮತ್ತೆ ಸ್ವಲ್ಪ ಕೊಂಚ. ಹೌದಾ? ಈಗ ನಾವೇನೇ ಕೂತ್ಕೊಂಡೀವಿ ಇಲ್ಲಿ, ಅಸಂಖ್ಯ ಶಬ್ದ ತರಂಗಗಳು. ಅದು ಹೆಂಗದ ಹಂಗೂ ಇಲ್ಲಿ ಅವರು ಆದರೆ ಈ ಶಬ್ದ ತರಗಳನ್ನು ನಮಗೆ ಕ್ಯಾಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಿಲ್ಲ, ನಮ್ಮ ಫೈನ್ ಟ್ಯೂನಿಂಗ್ ಮೆಥಡ್ ಗೊತ್ತಿಲ್ಲ, ಹೋಗಿಬಿಟ್ಟದದು. ನಮ್ಮ ಟ್ರಾನ್ಸಿಸ್ಟರ್ಸ್ ಏನವಲ್ಲ ಅವೆಲ್ಲ ಶಾಂತ ಆಗಿಬಿಟ್ಟವೆ. ಯಾವತ್ತೋ ಒಂದು ಕಾಲದಲ್ಲಿ ಶಾಂತ ಆಗಿಬಿಟ್ಟವು ಆ ವಿಶ್ವಾಮಿತ್ರನ ಆ ಟ್ರಾನ್ಸಿಸ್ಟರು, ಆ ವಸಿಷ್ಠರ ಟ್ರಾನ್ಸಿಸ್ಟರು, ಆ ಭಾರದ್ವಾಜರ ಟ್ರಾನ್ಸಿಸ್ಟರು, ಅವು ಯಾವ ಕೆಪಾಸಿಟಿ ಟ್ರಾನ್ಸಿಸ್ಟರ್ ಇದ್ವು. ನಾವು ನಮ್ಮ ರಿಸೀವರನ್ನು ಆ ಸೈಕಲ್ಸಿಗೆ ಏರಿಸಿದ್ದಾದ್ರೆ ಬಹುಶಃ ನಮಗೂ ಕೂಡ ಶಬ್ದಗಳು ಹಾಗೆ ಕೇಳಿಸಿದ ಶಬ್ದಗಳೇನಿವೆಯೋ ಅವೇ ವೇದಗಳು ಅಂತ. ಅವೇ ಅನೇಕಾನೇಕ ಛಾಂದಸ್ಸುಗಳಲ್ಲಿ ಸ್ವರಗಳಲ್ಲಿ ನಮ್ಮ ಲಭ್ಯ ಆಗಿಸಿವೆ. ಹಾಗಿದೆ ನೋಡಿ, ಅವು ಬರೀ ಶ್ರವಣ, ಶ್ರವಣದಿಂದ ಗುರುವಿನಿಂದ ಶಿಷ್ಯನಿಗೆ ಶ್ರವಣ. ತತ್ಸವಿತುರ್ವರೇ ನಿಂಬರ್ಗೋ ದೇವಸ್ಯ ಧೀಮಹಿ ದಿವ್ಯೋ ಯೋ ನ ಪ್ರಚೋದಯಾತ್ ತ್ರಂಬಕಂ ಯಜಾಮಹೇ ಸುಗಂಧಿ. ಹಂಗ ಕೇಳಿಸಿತ್ತವರಿಗೆ, ಅವ್ರು ಹಂಗೇ ಅಲ್ಲಿ ಗುರುಕುಲ ಮಕ್ಕಳಿಗೆ ಹೇಳ್ಕೊಟ್ರು. ಅವ್ರು ದೊಡ್ಡವರಾದ್ರು ಅವ್ರು ಹಂಗೇ ಹೇಳ್ಕೊಟ್ರು, ಅವ್ರು ದೊಡ್ಡವರಾದ್ರು ಅವ್ರು ಹಂಗೇ ಹೇಳ್ಕೊಟ್ರು. ಹೀಗೆ ಇವು ಶ್ರುತಿ ಪರಂಪರ, ಶ್ರವಣದಿಂದ ಲಭ್ಯವಾದದ್ದು. ಇದು ಯಾವ ಪರಂಪರೆ? ಇದು ಶ್ರುತಿ ಪರಂಪರ. ಆದ್ದರಿಂದ ಇವುಗಳನ್ನು ಏನಂತ ಕರೆದ್ರು? ಶ್ರುತಿಗಳು. ಋಗ್ವೇದ, ಯಜುರ್ವೇದ, ಸಾಮವೇದ. ವ್ಯಾಪಕವಾಗಿ ಜನರಿಗೆ ಈ ಅರಿವು ಇಲ್ಲ. ಅವರಿಗೆ ಸರ್ಕಾರಿ ಶಬ್ದಗಳ ಅರಿವಿದೆ ವಿನಃ ಈ ಸಾಂಪ್ರದಾಯಿಕ ಚಿಂತನಾತ್ಮಕವಾದ ಈ ಜಿಜ್ಞಾಸ ಸಾಮಾನ್ಯ ಜನರಿಗೆ ಸಿಕ್ಕಿಲ್ಲ. ಹೀಗಾಗಿ ನಮ್ಮಲ್ಲಿ ಗೊಂದಲಗಳು ಬಂದರು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ನಿಮ್ಮ ಅಪ್ಪನ ತಲೆ. ವೇದ ಯಾಕೆ ಸುಳ್ಳಾಗಬೇಕಾದ ಮಗ ಅದನ್ನು ಹೇಳೋಣ. ಸೊ ಅನ್ಲೆಸ್ ದರ್ಸ್ ಎ ಡೆಲಿಬರಸಿ, ನಿಮ್ಮ ಪ್ರಯತ್ನ ಇಲ್ಲದೆ ಅದೇನು ಸುಳ್ಳಾಗೋದು? ಅದು ಬರೆದು ಎರಡನೇ ಕ್ಲಾಸಿನ ಪಾಠಶಾಲೆಯೊಳಗೆ ಕ್ಲಾಸ್ರೂಮ್ ಮನ್ಯಾಗ ಬರ್ದಾರದು ಏನು? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುದು. ಆ ಮಗುವಿಗೆ ಏನು ಅರ್ಥ ಆಗ್ತದೆ? ವೇದಗಳು ಸುಳ್ಳು, ಗಾದೆಗಳೇ ಸತ್ಯ. ಇನ್ನು ಏನೇನು ಅಪರಾಧಗಳು ಒಂದಲ್ಲ ಎರಡು ಅಂದ್ರೆ, ನಾನು ಇದನ್ನು ಹಿಂಗೆ ಹೇಳ್ತೀನಿ, ವೇದಗಳನ್ನು ನಾಶ ಮಾಡಬೇಕು ಎನ್ನುವ ಒಂದು ಹುನ್ನಾರ, ವ್ಯವಸ್ಥಿತವಾದ ಹುನ್ನಾರ. ಒಂದು ಕಡೆಯಿಂದ ಎರಡು ಕಡೆಯಿಂದ ಆಗೋದಿರೋದು ಎರಡು ಕಡೆಯಿಂದಲೂ. ಎರಡನೇ ಕ್ಲಾಸಿನೊಳಗೆ ಪ್ರೈಮರಿ ಸ್ಕೂಲ್ನೊಳಗೆ ಅಲ್ಕಂಕ ಬಂದದ್ದು ಪ್ರವೇಶ ಆಗ್ತಾ ಇದ್ರು, ಎಷ್ಟು ವ್ಯವಸ್ಥಿತವಾದ ಪ್ರಯತ್ನ ನಡೆದಿರಬೇಕು. ಜರ್ಸಿ ಹಸುಗಳನ್ನು ಉಪಯೋಗ ಮಾಡಿ ಜರ್ಸಿ ಹಸುವಿನ ಹಾಲನ್ನು ನಾವು ಕುಡಿಬೇಕು ಅಂತಂದರೆ ಇದು ಅಕಸ್ಮಾತ್ ಒಂದು ಸಾಧದ್ದಲ್ಲ. ಇದು ಹಿಂದೆ ಅನೇಕ ಪ್ರಯತ್ನ. ಪ್ರಯತ್ನ ಒಂದು ಏನು ಅಂದರೆ, ದೇಶಿ ತಳಿಗಳು ಸಿಗುವಂತಹ ತಳಿಗಳ ಬೀಜಗಳು ಸಿಗುವಂತಹ ಜಾಗದೊಳಗೆ ಜರ್ಸಿ ಹಾಸ್ಟನ್ ತಳಿಗಳು ಏನು ವಿದೇಶಿ ತಳಿಗಳಿವೆ ಆ ತಳಿಗಳ ಬೀಜಗಳನ್ನು ಶೇಖರಣೆ ಮಾಡು. ಅವರು ಹಸು ತಗೊಂಡು ಅದು ಪಶುಸಂಗೋಪನಾ ಕೇಂದ್ರಕ್ಕೆ ಅವರು ಹಸು ತಗೊಂಡು ಬಂದರು ಅಂದರೆ ಅದಕ್ಕೆ ಯಾವ ಬೀಜ ಕೊಡೋದು? ಜರ್ಸಿ ಬೀಜ. ಒನ್ ಆಫ್ ದಿ ಎಫರ್ಟ್ಸ್. ಆಮೇಲೆ ಆಕಳ ಮಾಂಸವನ್ನು ಹಸುವಿನ ಮಾಂಸವನ್ನು ವ್ಯಾಪಕವಾಗಿ ಟಿವಿ ಮೂಲಕವಾಗಿ ಕಥೆಗಳ ಮೂಲಕವಾಗಿ ಜಗಳಗಳ ಮೂಲಕವಾಗಿ ಅಥವಾ ಕಾನ್ಫ್ಲಿಕ್ಟ್ ಸಮಾಜದಲ್ಲಿ ಏನು ನಡೀತಾವೆ ಗೊಂದಲಗಳು ನಡೀತಾವೆ ಆ ಗೊಂದಲ ಮೂಲಕವಾಗಿ ಎಲ್ಲ ಕಡೆಯಿಂದಲೂ ತೂರೋದು. ಏನು ತೂರೋದು? ಮಾಂಸ ತಿಂದು ಮಾಂಸ ತಿಂದು ಬೀಗ ತಿಂದು ತಿಂದು ತಿಂದು ತಿಂದು ತಿಂದು ತಿನ್ನೋದು ಜಾಸ್ತಿ ಆಗ್ಬೋದು. ಏನು ಬೇಕು? ಮಾಂಸ ಬೇಕು. ಮಾಂಸ ಜಾಸ್ತಿ ಬೇಕಾದ್ರೆ ಏನು ಬೇಕು? ಹಸುವನ್ನು ಕರೆದಿಲ್ಲ. ಇನ್ನೊಂದು ಕಡೆಗೆ ಹೋಮ ಹವನಾದಿಗಳಿಗೆ ತಾತ್ಸಾರ, ಯಜ್ಞಯಾಗಾದಿಗಳಿಗೆ ತಾತ್ಸಾರ. ಅಲ್ಲಿ ತುಪ್ಪ ಬೇಕು, ಅಲ್ಲಿ ಗೋಮಯ ಬೇಕು, ಅಲ್ಲಿ ಮೂತ್ರ ಬೇಕು, ಗೋಮೂತ್ರ ಬೇಕು, ಗೋಮಯ ಬೇಕು, ಅವೆಲ್ಲ ಬೇಕು ಅದಕ್ಕೆ. ಅದನ್ನು ಒಂದು ನಾವು ತಾತ್ಸಾರ ಮಾಡಿಬಿಟ್ರೆ ಯಾರಾದ್ರು ಹುಡ್ಕೊಂಡು ಹೋಗೋ ಔಷಧಿ ಬಿಡೋದಿಲ್ಲ. ಆದರೆ ನಿಮ್ಮ ದೇಶೀಯ ವಿದೇಶಿ ಹಸುಗಳಿಗೆ ಅದು ಯಾವುದು ಔಷಧ ಸಿಗೋದಿಲ್ಲ, ಅದು ಯಾವುದು ಸಿಗೋದಿಲ್ಲ. ಹೀಗಾಗಿ ಇವಷ್ಟು ಏನು ಈ ಕುಂಕುಮ ಹಚ್ಚುವುದು, ಇದು ಕೂಡ ವ್ಯವಸ್ಥಿತವಾದಂತಹ ಒಂದು ಪ್ರಯತ್ನ. ಅಲ್ಲಿಂದ ಶುರು ಆಗ್ತಿದ್ದು ವ್ಯಾಟಿಕನ್ನಿಂದ ಶುರು ಆಗ್ತಿದ್ದು ಅಷ್ಟು. ವ್ಯಾಟಿಕನ್ದೊಳಗೆ ಇದ್ರದ್ದು ಷಡ್ಯಂತ್ರದ ಮಹಾನ್ ಮಹಾನ್ ಗುಂಪುಗಳ ಸಂಶೋಧಕರಿದ್ದ. ಇನ್ನು 30 ವರ್ಷದ ನಂತರ ಭಾರತ ಹೇಗಿರಬೇಕು ಅಲ್ಲಿ ಡಿಸೈಡ್ ಆಗಿಬಿಟ್ಟದಾಗಲೇ ಅಲ್ಲಿ ತಕ್ಕಂಥ ವ್ಯವಸ್ಥೆ ನಡೀತದೆ. ನಾವು ಎಷ್ಟು ಬುದ್ಧುಗಳಿದ್ದೇವೆ ಅಂತಂದರೆ, ಇಷ್ಟು ಅವಿವೇಕಿಗಳು ಅಜ್ಞಾನಿಗಳು ಮೂರ್ಖರು ನಾವಿದ್ದೇವೆ ಅಂತಂದರೆ, ನಾವೇನು ಮಾಡೇವೆ ಭಾರಿ ಮಸ್ತ್ ಮಾಡಿಬಿಟ್ಟೇವೆ ಅಂತ ನಾವು ನಮ್ಮದೇ ಆದಂಥ ಒಂದು ಆತ್ಮಶ್ಲಾಘನೆಯ ಲೋಕಗಳು ನಾವು ಉಳಿಸಿಟ್ಟೆವು. ಹೆಚ್ಚಿಗೆ ಮಾತಾಡಿದ್ರೆ ನಮ್ಮ ಪೂರ್ವಜರು ಹಂಗಿದ್ರು ಅಂತ ಮಾತಾಡ್ತೇವೆ, ನಾವು ಹಂಗೆ ಆಗಬೇಕು ಅಂತ ನಾವು ಯಾರು ಪ್ರಯತ್ನ ಮಾಡಬೇಕು. ಇವಷ್ಟು ನಾನು ವಿಚಾರಗಳನ್ನು ಮಧ್ಯ ಮಧ್ಯ ಹೇಳ್ತಿದ್ದೆ, ಬೇಜಾರು ಮಾಡ್ಕೋಬೇಡ್ರಿ, ಇದೆಲ್ಲ ಪಾರ್ಟ್ ಆಫ್ ದಿ ಟೀಚಿಂಗ್. ಏಕೆಂದರೆ ನಮಗೆ ಒಂದು ಹೊಸ ಆಯಾಮವನ್ನು ತರಬೇಕಾಗಿದೆ, ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಸನ್ಯಾಸಿ ಹತ್ರ ಇವು ಮೂಲಭೂತವಾದ ಇಷ್ಟು ಗುಣಗಳಿಗೆ ಇರಬೇಕು ಅಂತ ನನಗೆ ಅನ್ನಿಸ್ತೆ. ಉಪನಿಷತ್ ಮಾತಾಡೋದು ಬೇರೆ, ಭಗವದ್ಗೀತೆಯನ್ನು ಮಾತಾಡೋದು ಬೇರೆ, ಆ ಭಗವದ್ಗೀತೆಯನ್ನೇ ಇವತ್ತಿನ ಸಮಾಜದ ಮಧ್ಯದಲ್ಲಿ ಎಚ್ಚರಗೊಳಿಸುವಂತೆ ಮಾತಾಡೋದು ಬೇರೆ. ನಮಗಿರುವಂಥ ಪರಿಸರದ ಮಧ್ಯದಲ್ಲಿ, ನಮಗಿರುವಂತಹ ನೋವುಗಳು ಆಘಾತಗಳ ಮಧ್ಯದಲ್ಲಿ ನಾವು ಅವನಿಗೆ ಎಚ್ಚರಿಸಬೇಕಾಗಿದೆ. ಇವತ್ತು ಮುಂದಿನ ಶ್ಲೋಕನ ಬರ್ತದೆ, ಉತ್ತಿಷ್ಟತ ಜಾಗೃತ. ದೀರ್ಘಕಾಲ ಮಲಗಿದವರು ನಾವೆಲ್ಲ. ಪುನಃ ಆ ಸನ್ಯಾಸಿ ಬರಬೇಕಾದ್ರು, ವಿವೇಕಾನಂದ ಪುನಃ ಬರಬೇಕಾದ್ರು, ನಮ್ಮ ಋಷಿ ಮುನಿಗಳ ತಪಸ್ವಿಗಳ ನಾಡು ಇದು ಮತ್ತೆ ಪುನಃ ಆಗಬೇಕಾಗಿದೆ. ಭಾರತ ಮಾತೇರಿ ಜೈವೋ ವಿಜಯವು, ಅದನ್ನು ನೆನಪಿಸಿಕೊ. ತು ಶುದ್ಧ ತು ಬುದ್ಧ ತು ಪ್ರೇಮ ಆಕಾರ, ತೇರೆ ವಿಜಯ ಸೂರ್ಯ ಮಾತಾ ಉದಯ ಹು. ಆವೇ ಪುನಃ ಕೃಷ್ಣ ದೇಖೇ ದಶಾ ತೇರಿ. ಅದು ಗುರುಗಳು ಸ್ವಾಮಿ. ಇವತ್ತಿಗೂ ನಾನು ಪ್ರೈಮರಿ ಸ್ಕೂಲ್ಗೆ ಹೋದ್ರೆ ಈ ಮಕ್ಕಳಿಗೆ ಹಾಡು ಹೇಳ್ಕೊಡ್ತೀನಿ. ಆವೇ ಪುನಃ ಕೃಷ್ಣ ದೇಖೇ ದಶಾ ತೇರಿ, ಋಷಿಯೋಗ್ಯ ದರ್ಶನ ಮೇ ತೇರೇ ದಿಲ್ಲಯ ಹು. ಮತ್ತೆ ಮತ್ತೆ ಋಷಿಗಳು ಹುಟ್ಟಲಿ, ಮತ್ತೆ ಮತ್ತೆ ಋಷಿಗಳು ಮೆರೀಲಿ, ಅವರ ಹೃದಯದಲ್ಲಿ ನೀನು ಆನಂದಿಸಬೇಕು. ಭಾರತ ಮಾತೇರಿ ಜೈವೋ ವಿಜಯವೋ. ಹಿಂಗಾದ ಇದು ಆರ್ ಎಸ್ ಎಸ್ನಿಂದ ಹಾಡಿದ್ದು. ನಾನು ಸಣ್ಣ ಹೋಗಿದ್ದಾಗ ಆರ್ ಎಸ್ ಎಸ್ನಾಗಿದ್ದ ಕಟ್ ಮಾಡಿದ್ದು ಪೂಜ್ಯ ಸ್ವಾಮೀಜಿಯವರು ಹೇಳ್ಕೊಡ್ತಿದ್ದರು. ಆದ್ದರಿಂದ ಎಲ್ಲ ಎಲ್ಲಿದೆ ಅಂತಂದರೆ ಆ ಮನಸ್ಸಿನಲ್ಲಿದೆ, ಎಲ್ಲರೂ ಆ ಮನಸ್ಸಿನಲ್ಲಿದೆ. ಆ ತಚ್ಚ ಮನಃ ಯಚ್ಚೇತ ಜ್ಞಾನೇ ಪ್ರಕಾಶ ಸ್ವರೂಪೇ. ಓಕೆ, ಭಾಷ್ಯ. ತಚ್ಚ ಮನಃ ಯಚ್ಚೇತ ಜ್ಞಾನೇ ಪ್ರಕಾಶ ಸ್ವರೂಪೇ ಬುದ್ಧೌ ಆತ್ಮನಿ. ಬುದ್ಧ್ಯಾತ್ಮ ಅಂತ ಒಂದಿದೆಯಲ್ವೋ ನೋಡು, ಯಾವುದನ್ನು ಮನಸ್ಸಿನಲ್ಲಿದೆಯೋ ಅದೆಲ್ಲ ಸ್ಥೂಲ ಮಾಡಲಿಕ್ಕಾಗ್ತದೆ ನೋಡು. ಆ ಮಾಡಲಿಕ್ಕಾಗ್ತದೆ ಹೇಗೆ ಮಾಡಿದಿ? ದೃಶ್ಯ ದೃಶ್ಯತ್ವ ಸಿಂಪಲ್ ವಾಚ್. ಯಾವುದು ದೃಶ್ಯವೋ ಅದು ಜಡ ಸ್ಥೂಲ ವಿಕಾರ. ಮನಸ್ಸು ದೃಶ್ಯ ನೋಡು, ನನ್ನ ಸಿಟ್ಟು ಬರಲಿಕ್ಕಿರ್ತದೆ, ಸಿಟ್ಟು ಬರಬೇಡ ನೋಡು, ಸಿಟ್ಟು ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ, ನಿನ್ನ ಸಿಟ್ಟು ಬರ್ತಾ ಇದೆ ಅಂತ ನಿನ್ಗೆ ಕಾಣಿಸ್ತಾ ಇದೆ ಅಂತ ಆಯ್ತಲ್ಲ, ಅದನ್ನೇ ನಾವು ಹೇಳೋದು ನಿನಗೆ ದೃಶ್ಯ ಅಂತ. ಈ ಮನಸ್ಸನ್ನು ಒಂದು ವೇಳೆ ದೃಶ್ಯ ಮಾಡಿಕೊಂಡ್ರೆ, ಆ ಮನಸ್ಸನ್ನು ಈಗ ತಂದು ಉಪಸಂಹಾರ ಮಾಡಿಕೊಂಡು ನಿಲ್ಲಿಸ್. ಆ ಮನಸ್ಸನ್ನು ಎಲ್ಲ ವೃತ್ತಿಗಳನ್ನು, ವೃತ್ತಿಗಳ ಬೀಜವನ್ನು, ವೃತ್ತಿಗಳ ಮೂಲವನ್ನು ನಿಲ್ಲಿಸು. ಎಲ್ಲಿ? ಬುದ್ಧ್ಯಾತ್ಮ, ಬುದ್ಧ್ಯಾತ್ಮನನ್ನು ನಿಲ್ಲಿಸಿ. ಓಕೆ ಓಕೆ, ಬುದ್ಧ್ಯಾತ್ಮನ ಬುದ್ಧಿ ಹೀ ಮನಹಾದಿಕರಣಾನಿ ಮನಹಾದಿಕರಣಾನಿ ಆಪ್ನೋತಿ ಆಪ್ನೋತಿ ಇತಿ ಆತ್ಮ ಪ್ರತ್ಯಕ್ತೇಶಾಂ ಪ್ರತ್ಯಕ್ತೇಶಾಂ. ಈ ಬುದ್ಧಿ ಏನು ಗೊತ್ತಾ, ಇದು ಮನಸ್ಸು, ವೃತ್ತಿಗಳು, ಇಂದ್ರಿಯಗಳು, ಪ್ರಾಣಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳು ಎಲ್ಲವುಗಳಿಗೂ ಇದು ಬುದ್ಧ್ಯಾತ್ಮ. ಇದು ಏನು ಆಶ್ರಯ ಕೊಟ್ಟಂಥ ಸ್ಥಾನ. ಇವೆಲ್ಲವುಗಳ ಒಳಗೆ ಪ್ರತ್ಯಕ್ ಇಲ್ಲೇ ಕ್ಯಾಚ್ ಇರು. ಆ ಬುದ್ಧ್ಯಾತ್ಮನ ಒಳಗೆ ಪ್ರತ್ಯಕ್ ಆತ್ಮ ಹೆಂಗ್ರಿ ಸ್ವಾಮಿ ಗುರುತಿಸೋದು, ಹೆಂಗ್ ಗುರುತಿಸೋದು? ನಿನಗೆ ಅಂತಃಕರಣದ ಶಾಂತ ಸ್ಥಿತಿ ಸ್ಪಷ್ಟ. ಅಂತಃಕರಣವನ್ನು ಶಾಂತ ಮಾಡೋ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನಾಲ್ಕು ಮಾತು ಕೇಳ್ಕೊಳ್ಳಿ, ಅಂತಃಕರಣವನ್ನು ಶಾಂತ ಮಾಡಿಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಕಾರಣ ಹೇಳ್ತೀನಿ, ಅಂತಃಕರಣದ ಸಹಜತೆಯೇ ಶಾಂತ. ವೃತ್ತಿಗಳ ಪ್ರವಾಹದಿಂದಾಗಿ ಬುದ್ಧಿ ಮನಸ್ಸು ಇತ್ಯಾದಿಗಳಾಗಿ ಅನ್ಯಥಾ ಅಂತಃಕರಣದ ಸಹಜ ಸ್ಥಿತಿ ಹೇಗಿದೆ? ಶಾಂತ. ತಿಳ್ಕೊಳ್ಳಿಕ್ಕೆ ಭಾರಿ ಸುಲಭ. ಸಿನಿಮಾ ಸ್ಕ್ರೀನ್ ಹೇಗಿದೆ, ಸಹಜ ಸ್ಥಿತಿಯಲ್ಲಿ ಹೇಗಿದೆ? ರಜತ ಪರದೆ ಬಿಳಿಯಾಗಿದೆ, ರಜತ ಪರದೆ, ಅಖಂಡ ರಜತ ಪರದೆ. ಸಿನಿಮಾ ಅಂತ ಯಾಕೆ ಕರಿತೀರಿ? ಸ್ಕ್ರೀನಿಗೆ ಕರಿತೀರಿ ಸಿನಿಮಾ? ಮತ್ತೆ ಸಿನಿಮಾ ಅಂತ ಯಾವ್ದು ಕರಿತೀವಿ ನಾವು? ಚಿತ್ರಗಳು, ದೃಶ್ಯಗಳು ಮೂಡ್ತಾವೆ ಹೋಗ್ತಾವೆ. ಮಳೆಯ ಸೀನು ದೃಶ್ಯವಾದಾಗ ಮುಂಗಾರು ಮಳೆ ಕರೆದ್ಬಿಟ್ರಿ, ಆಗ ಸಿನಿಮಾ ಹೆಸರು ಕೊಟ್ಟಬಿಟ್ರಿ. ಏನ್ ಬಿಟ್ಬಿಟ್ರಿ? ಮುಂಗಾರು ಮಳೆ. ಏನ್ ಬಂದ ಸೀನಲ್ಲಿ? ಮಳೆ. ಮಳೆಯ ಸೀನು ಬಂದು ಹೋದಾಗ, ಮುಂಗಾರು ಮಳೆ ಸಿನಿಮಾ ಮುಗಿದಾಗ ಹೋಗಿ ಆ ಸ್ಕ್ರೀನನ್ನು ಹಿಂಡಿದ್ರ? ಯಾಕೆ ಹಿಂಡಲಿಲ್ಲ? ಏನು ಹಾಗೇ ಇಲ್ಲ. ಆ ಸ್ಕ್ರೀನ್ ಇಲ್ಲದೆ ಹೋದರೆ ನಿಮಗೆ ಸಿನಿಮಾ ಕಾಣಿಸೋದಿಲ್ಲ. ಸಿನಿಮಾ ಕಂಡದೇ ಇದರರ್ಥ ಸ್ಕ್ರೀನಿಗೆ ಏನಾದರೂ ಆಗಿದೆ ಅಂದರೆ ತಪ್ಪಾಗ್ತದೆ. ಏನೂ ಆಗಿಲ್ಲ. ಬಾರ್ಡರ್ನಲ್ಲಿ ಮಿಲಿಟ್ರಿ ಬಾಂಬ್ ಸಿಡಿದಾಗ ಆ ಸ್ಕ್ರೀನು ಛಿದ್ರ ಛಿದ್ರ ಆಗಿಲ್ಲ. ಆನೆ ಬಂದು ಹೋದಾಗ ಈ ಅಂತಃಕರಣ ಏನೂ ಆಗಿಲ್ಲ. ಈ ಬುದ್ಧಾತ್ಮ ಅನ್ನುವನು ಅವನು ಎಲ್ಲಿ ಎಲ್ಲಿ ಎಲ್ಲಿ ಎಲ್ಲಿ ಅಡಗಿಸ್ಕೋಬೇಕು ಅವನನ್ನು? ಎಲ್ಲಿಂದ ಪುಟ್ಟದಾನ ನೋಡ್ರಿ, ಎಲ್ಲಿಂದ ಚಿಗ್ರಾನ ನೋಡ್ರಿ. ಅದು ನೋಡ್ಲಿಕ್ಕಿನ ಎರಡು ವರ್ಷ ಬೇಕು. ಮೆಡಿಟೇಷನ್ ಮಾಡ್ತಾರೆ, ಮೆಡಿಟೇಷನ್. ಏನು ಮೆಡಿಟೇಷನ್ ಮಾಡ್ತೀರಿ ನೀವು? ಆ ಅಂತಃಕರಣದಲ್ಲಿಯ ಆ ಶಾಂತ ಸ್ಥಿತಿಯನ್ನು ಏನು ನಾವು ಗುರುತಿಸ್ತೇವಿ, ಆ ಗುರುತಿಸಲಿಕ್ಕೇ ನಿಮಗೆ ಸಾಕಷ್ಟು ತಪಸ್ಬೇಕು. ಒಂದು ಕ್ಷಣವೂ ವೃತ್ತಿಗಳ ಪ್ರವಾಹ ಇಲ್ಲದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅನ್ಲೆಸ್ ಅಂಟಿಲ್ ಯು ಟ್ರೈನ್ ದಿ ಮೈಂಡ್, ಅದನ್ನು ನೀವು ತರಬೇತಿ ಕೊಡಿಸದೆ ಹೋದರೆ ಅದನ್ನು ಸಾಧ್ಯನೇ ಇಲ್ಲ. ಆ ತರಬೇತಿ ಕೊಡಿಸಲಿಕ್ಕೆ ಉಪಾಯಗಳಿವೆ. ಪ್ರಾಣಾಯಾಮನು ಕೂಡ ಒಂದು ಉಪಾಯವೇ. ಅದರ ಜಾಲಪಕ್ಷಿವತ್ ರೋಧಸ, ಅದು ಪಂಜರದಲ್ಲಿ ಪಕ್ಷಿಯನ್ನು ಕೂಡಿಟ್ಟಂತೆ. ನಿನ್ನ ಗಿಳಿ, ನೀ ಸಾಕಿದ ಗಿಳಿ ನಿನ್ನ ಮಾತು ಯಾವ ಇದ್ದಂಗೆ ಕೇಳ್ತದೆ? ಪಂಜರದಲ್ಲಿ ಇರಬೇಕು ಮತ್ತು ನೀ ಯಾವತ್ತೂ ಗಮನ ಇಟ್ಟಿರಬೇಕು. ನಿನ್ನ ಮಾತು ಕೇಳುತ್ತದೆ. ಏನೇನು ಕೇಳ್ತದೆ? ಎಲ್ಲ ಮಾತು ಕೇಳ್ತದೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕಾಫಿ ಬೇಕಾ ಚಾ ಬೇಕಾ, ಕಾಫಿ ಬೇಕಾ ಚಾ ಬೇಕಾ, ಎಲ್ಲ ಭಾಷೆನೂ ಕಲಿತದೆ. ನಿನಗೆ ಇಷ್ಟು ಆನಂದ ಅನ್ನಿಸ್ತದೆ, ನನ್ನ ಮಕ್ಕಳು ಸಿಕ್ಕಿ ಕಲಿಸ್ಲಿಕ್ಕಾಗಲಿಲ್ಲ, ನನಗೆ ಗಿಳಿ ಕಲ್ತ್ಕೊಂಡು. ಆ ನಾಯಿ ನೋಡ್ರಿ, ಕೈಯಾಗ ಕೋಲ್ ಎಲ್ತಂಕ ಇರ್ತದೆ, ಅಲ್ತಂಕ ಹತ್ರ ಬರೋಂಗಿಲ್ಲ. ನಾ ಕೋಲ್ ಅದು ಇಟ್ಟೆ ಅಂದ್ಕೊಳ್ಳೆ, ಎಲ್ತಂಕ ನೀವು ಬಾಗಿಲ ಮುಚ್ಚಿರ್ತೀರಿ, ಅವಾಗ ಅಲ್ತಂಕ ಅದು ಬನ್ನಿ ಬನ್ನಿ ಬನ್ನಿ ಕೂತ್ಕೊಳ್ಳಿ, ಹವಾಗ್ಯೂ ಅಲ್ಲಿ ಓಕೆ ಎಲ್ಲ ಮಾತಾಡ್ತದೆ. ಇಂಗ್ಲೀಷ್ ಕಲಿತದೆ, ಸಂಸ್ಕೃತ ಕಲಿತದೆ. ಆಗಚ್ಚತ್ತು ಆಗಚ್ಚತ್ತು, ಉಪನಿಷತ್ತು ಉಪನಿಷತ್ತು ಎಲ್ಲ ಮಾತಾಡ್ತದೆ. ನೋಡ್ರಿ, ನಾನು ನನ್ನ ಗಿಳಿಗೆ ಎಲ್ಲ ಭಾಷೆ ಕಲಿಸ್ಬಿಟ್ಟಿನಿ. ಅದೊಂದು ದಿವಸ ಏನಾದರೂ ನೀವು ಅದಕ್ಕೆ ಹಣ್ಣು ಮಿರ್ಚಿನೋ ತಿನ್ನಿಸ್ಬೇಕಾದ್ರೆ ಫೋನ್ ಶಬ್ದ ಬಂತು ಅಂತೇಳಿ ಬಾಗಿಲ ಮುಚ್ಚೋದನ್ನು ಬಿಟ್ಟು ಆ ಫೋನ್ ಕಡೆಗೆ ಹೋದ್ರೆ ಏನಾಗ್ತದೆ? ಎಲ್ಲಿ ಹೋಗ್ತಾ ಇದ್ದ ಪಕ್ಷ ಹೋಯ್ತು. ಪ್ರಾಣಾಯಾಮದಲ್ಲಿ ಹಿಂಗಾಗ್ತದೆ. ನಾ ಏನೋ ಕತೆ ಅಂತಬೇಕಲ್ರಿ, ಪ್ರಾಣಾಯಾಮದಲ್ಲಿ ಏನಾಗ್ತದೆ? ಅದು ಮನಸ್ಸು ನಿಲ್ತದೆ. ಲಯಗತಂ ಪುನಃ ಭವತಿ ನಹ ಅಮೃತ. ಅದು ಎಂದೂ ಶಾಶ್ವತವಾದಂತಹದ್ದಲ್ಲ. ಯಾಕಂದ್ರೆ ಅದು ಏನು ಲಯಗೊಂಡಿರ್ತದೆ, ಅದು ಲಯ, ಅದು ನಾಶ. ಲಯಗತಂ ಮನಃ ಬೇರೆ, ನಾಶವಾದ ಮನಸ್ಸು. ನಮಗೆ ಲಯವಾಗಬೇಕಾಗಿದೆಯೋ ನಾಶವಾಗಬೇಕಾಗಿದೆ. ಸುಮ್ಮನೆ ನಾಶ ಆಗುವುದೇ ಇಲ್ಲದು, ಸತತ ನಾನ್ ಸ್ಟಾಪ್ ಫ್ಲೋ. ಇವತ್ತಿನ ದಿವಸ ಸ್ಟಾಪ್ ಆಯ್ತು ಅಂದ್ರೆ ಅದು ನಿದ್ದೆ ಅಂತ ಅರ್ಥ ಅಷ್ಟೆ. ಹಾಗಾದ್ರೆ ಈಗ ಮನಸ್ಸು ಬುದ್ಧಿಗಳನ್ನು ನಾವು ಸೆಳೆದುಕೊಳ್ಬೇಕು. ಎಲ್ಲಿ ಸೆಳೆದುಕೊಳ್ಬೇಕು? ಎಲ್ಲಿ ಅವು ಹುಟ್ಕೊಂಡಿವೆ ಅಲ್ಲಿ ಸೆಳೆದುಕೊಳ್ಬೇಕು. ಆ ಹುಟ್ಟಿದ ಸ್ಥಾನ ಯಾವುದು ಅಂತಂದರೆ ಶಾಂತ ಆತ್ಮನೇ. ಶಾಂತ ಆತ್ಮ ಮುಂದಿನ ಮಾತ್ರ ಹೇಳ್ತೇನೆ, ಇನ್ನೂ ಚಂದಿದೆ. ಶಾಂತಾತ್ಮ, ಆ ಶಾಂತಾತ್ಮ ಅದು ಇಷ್ಟು ಆಕರ್ಷಣೀಯ ಇರ್ತದೆ ಮನುಷ್ಯನಿಗೆ, ಸಾಧಕನಿಗೆ ತನ್ನ ಸಿದ್ಧಿಯ ತುದಿಯನ್ನು ಏರಿಬಿಟ್ಟೆ ಅಷ್ಟು ಆನಂದವಿದೆ. ಬರೀ ಒಂದು ಸೆಕೆಂಡ್ ಪ್ರಾಪ್ತ ಆಗುತ್ತೆ, ಅಷ್ಟು ಅಷ್ಟು ಆನಂದ. ಎಷ್ಟು ಆನಂದ ಅಂತಂದ್ರೆ ಅಲ್ಲೇ ಸಿಕ್ಕಾಕೋದು. ಮುಂದೆ ಅವನಿಗೆ ಮೋಕ್ಷದ ಸಾಧ್ಯತೆಯೇ ಇದೆ. ಶಾಂತತೆಯ ಅಶಾಂತತೆಯು ನಮ್ಮ ಮೋಕ್ಷಕ್ಕೆ ಅಡ್ಡಿಯಾಗಿಲ್ಲ. ನೋಟ್ ಮಾಡ್ಕೋ, ಮನಸ್ಸಿನ ಅಶಾಂತತೆಯಾಗಲಿ ಅಥವಾ ಮನಸ್ಸಿನ ಶಾಂತತೆಯಾಗಲಿ, ಮನಸ್ಸು ಬುದ್ಧಿಗಳ ವಿಚಾರಗಳೇ ಆಗಲಿ ಅಥವಾ ವಿಚಾರರಹಿತವಾದ ಸ್ಥಿತಿಯಾಗಲಿ, ಇವು ನಮ್ಮ ಮೋಕ್ಷಕ್ಕೆ ಅಡ್ಡಿಯಾಗಿಲ್ಲ. ನಮ್ಮ ಮೋಕ್ಷಕ್ಕೆ ಅಡ್ಡಿಯಾಗಿರೋದು ಅಜ್ಞಾನ. ಈಗ ಶಾಂತಾತ್ಮನ ನಾನು ಅಂತ ನೀ ಸಿದ್ಧ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಆದರೆ ಈ ಶಾಂತ ಸ್ಥಿತಿಗೆ ಏನಾಗ್ತದೆ? ಆವಾಗಿವಾಗ ಅಲುಗಾಡುವ ಚಾನ್ಸ್ ಇದೆ, ಒಯ್ದಾಡುವ ಚಾನ್ಸ್ ಇದೆ. ಯಾವಾಗ ರೀ ವೃತ್ತಿಗಳು ಬಂತು ಅಂದ್ರೆ ಶಾಂತ ಸ್ಥಿತಿ ಹೋಯ್ತು. ಎಂಥ ವೃತ್ತಿ ಬಂದರೂ ಕೂಡ ಶಾಂತ ಸ್ಥಿತಿ ಕದಲಾಡಬೇಕು. ಮತ್ತೆ ಇದಕ್ಕೆ ಉಪಾಯ ಏನು? ಇದಕ್ಕೆ ಉಪಾಯ ತಕ್ಷಣ ಕೊಡುವಂಥದ್ದಲ್ಲ. ಇದಕ್ಕೆ ಉಪಾಯ ಈ ಮುಂಚಿತವಾಗಿ ನಿಮಗೆ ಸತತವಾಗಿ ಸಂಸ್ಕಾರ ಇರಬೇಕು. ಏನು ಸಂಸ್ಕಾರ ಇರಬೇಕು? ಶ್ರವಣ ಸಂಸ್ಕಾರ. ಯಾವ ಶ್ರವಣ ಸಂಸ್ಕಾರ ಇರಬೇಕು? ನಾನು ಸಚ್ಚಿದಾನಂದ ಆತ್ಮ. ಶಾಸ್ತ್ರೀಯವಾದ ಉಪದೇಶದ ಸಂಸ್ಕಾರ ನನಗಿರಬೇಕು. ತತ್ವಮಸಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಕೈವಲ್ಯಂ ಬ್ರಹ್ಮ ಶುದ್ಧಂ ಬ್ರಹ್ಮ ನಿತ್ಯಂ ಬ್ರಹ್ಮ. ಯಾರದು? ಸರಿತಾ ಹೋಗಿ. ಯಾರಿಗೆ ಹೇಳಿ ಬಂದಿದ್ದು ನಿಮ್ಮ ಕೊರತೆ? ಯಾರೂ ಇಲ್ಲ ಅಲ್ಲಿಗ. ನಿಮ್ಮ ಮಕ್ಕಳು ಯಾಕೆ ಆಗಿದ್ರು ನೋಡ? ಮಹಾವಾಕ್ಯ, ಜೀವೇಶ್ವರ ಐಕ್ಯ, ಜೀವಬ್ರಹ್ಮ ಐಕ್ಯ, ಇವೇನು ವಾಕ್ಯಗಳಿವೆ, ಇವು ವಾಕ್ಯಗಳು, ಈ ಪ್ರಮಾಣಗಳಿವೆ, ಈ ಪ್ರಮಾಣಗಳ ಶ್ರವಣ ಸಂಸ್ಕಾರ ಸತತ ಇರಬೇಕದು. ಆ ಸಂಸ್ಕಾರವು ಆ ಶಾಂತ ಅಂತಃಕರಣವೇ ನಾನು ಅನ್ನುವಂಥ ಸ್ಥಿತಿಯಲ್ಲಿ ಅದು ಬೀಜಗಳಿದೆ. ಅದೇನಂತ ತೋರಿಸ್ತದೆ, ಯಾವ ಶಾಂತ ಸ್ಥಿತಿ ಅಲ್ಲಿ ಅಂತ ನೀವು ಗುರುತಿಸ್ತಾ ಇದೆಯೋ ಅದು. ನೀನು ಅಶಾಂತನಾಗಿದ್ದರೆ, ನಿನ್ನ ಸಹಜತೆಯಿಂದ ನೀನು ಅಶಾಂತನಾಗಿದ್ದರೆ ಆ ಶಾಂತತೆಯನ್ನು ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಶಾಂತತೆ ಗುರುತಿಸಬೇಕಾದ್ರೆ ಮೊದಲು ನೀನೇನಾಗಿರ್ಬೇಕು? ನೀನು ಶಾಂತನಾಗಿದೆಯೋ, ನೀ ಶಾಂತನೇ ಇದ್ದೀಯೋ. ನೀನು ಶಾಂತನೇ ಇದ್ದರಿಂದಾಗಿ ನಿನ್ನ ಶಾಂತಿಯಲ್ಲಿ ಆ ಶಾಂತತೆ ನಿನಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಅಶಾಂತನಾಗಿದ್ದರೆ ಅದು ಆ ಶಾಂತತೆ ಅನುಭವಕ್ಕೆ ಬರ್ತಿದ್ದಿಲ್ಲ. ಆದ್ದರಿಂದ ನೀನು ಶಾಂತನಾಗಿದ್ದೀಯ, ಆನಂದ ಎಚ್ಚರವಾಗಿದ್ದೀಯ, ಚಿತ್ ಇದ್ದೀಯ, ಇದ್ದೇ ಇದ್ದೇನೆ, ಹೀಗೆ ಇರ್ತೇನೆ. ಸತ್ ನಾನು ಯಾರು? ಅಲ್ಲಿಗೆ ಎಲ್ಲವೂ ಶಾಂತ. ಮುಂದೆ ಮನಸ್ಸು ಇದ್ರೇನು, ಬುದ್ಧಿ ಇದ್ರೇನು, ಇಂದ್ರಿಯ ಇದ್ರೇನು, ಇರದಿದ್ರೇನು, ನನ್ನ ಸಂಸ್ಕಾರಗಳು ಎಷ್ಟು ಶ್ರೀಮಂತವಾಗಿ ಸಿಕ್ಬಿಟ್ಟವೆ ಅಂತಂದ್ರೆ ನನಗೆ ಅಲುಗಾಡೋ ಚಾನ್ಸೇ ಇಲ್ಲ. ಇದಕ್ಕೆ ಅನ್ವಯ ವ್ಯತಿರೇಕ ಪ್ರಕ್ರಿಯ ಅಂತ ಕರೀತಾರೆ. ಅನ್ವಯ ವ್ಯತಿರೇಕ ಪ್ರಕ್ರಿಯ, ಈ ಪ್ರಕ್ರಿಯೆ ಇದೇ ಇದೇ ಉಪಾಯ. ಮೇಲೆ ಹೇಳಿದ್ರಲ್ವೋ, ತತ್ ಪ್ರತಿಪತ್ತಿ ಉಪಾಯ. ಏನು ಉಪಾಯ ಅದು? ಅನ್ವಯ ವ್ಯತಿರೇಕ ಪ್ರಕ್ರಿಯ. ಬುದ್ಧಿಂ ಆತ್ಮನಿ ಮಹತಿ ಪ್ರಥಮಜೇ ನಿಯಚ್ಛೇದ ಪ್ರಥಮಜವತ್ ಸ್ವಚ್ಛ ಸ್ವಭಾವಕಂ. ಅದೆಲ್ಲ ಬರ್ಕೋಬಹುದು, ಶುದ್ಧ ಸ್ವಭಾವಕಂ, ಪಠಿಕ ಸ್ವಭಾವಕಂ, ಇನ್ನೇನು ಶಬ್ದ ವಿಗ್ರಹ ಬರ್ಕೊಳ್ಬೇಕಾರೆ. ಏಕೆಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಶಬ್ದ ಉಪಯೋಗ ಮಾಡಿರ್ತಾರೆ. ನೀವು ಹಿಂಗೆ ಹೇಳ್ತೀರಿ, ಅವ್ರು ಹಂಗೆ ಹೇಳ್ತಾರೆ ಅಂತ ಬಂದ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಪರ್ಯಾಯ ಶಬ್ದಗಳು ಏನು ಹೇಳ್ತವೆ? ಸ್ವಚ್ಛ ಸ್ವಭಾವಕಂ ಆತ್ಮನಃ, ಆತ್ಮನಃ ವಿಜ್ಞಾನ ಆಪಾದಯೇತ ಇತ್ಯರ್ಥ. ಅವನಿಗೆ ಆತ್ಮಜ್ಞಾನವು ಸ್ಪಷ್ಟವಾಗುತ್ತದೆ. ಆ ಸ್ಪಷ್ಟತೆ ಅದು ಹೇಗಿರ್ತದೆ? ಹೀಗಿರ್ತದೆ. ಮನಸ್ಸು ಬುದ್ಧಿಗಳನ್ನು ನಾಶ ಮಾಡೋದಲ್ಲ, ಶರೀರವನ್ನು ನಾಶ ಮಾಡೋದಲ್ಲ, ಕರ್ಮಗಳನ್ನು ನಾಶ ಮಾಡೋದಲ್ಲ, ಸಂಸಾರವನ್ನು ನಾಶ ಮಾಡೋದಲ್ಲ, ಜಗತ್ತನ್ನು ನಾಶ ಮಾಡೋದಲ್ಲ, ಇದು ಯಾವುದೂ ನಾಶ ಮಾಡೋದಲ್ಲ. ಅಜ್ಞಾನ ನಾಶ ಮಾಡ್ಕೊಂಡು, ಇದು ಜ್ಞಾನ ಯೋಗದ ಸಂಪ್ರದಾಯ. ಆದ್ದರಿಂದ ವಿಜ್ಞಾನ ಆಪಾದಯೇತ, ಇವನು ಆ ಜ್ಞಾನವನ್ನು ಹೊಂದುತ್ತಾನೆ. ತಂಚ ಮಹಾಂತಂ ಆತ್ಮಾನಂ ಯಚ್ಚೇತ ಶಾಂತೇ ಸರ್ವ ವಿಶೇಷ ಪ್ರತ್ಯಹ ಸರ್ವ ವಿಶೇಷ ಪ್ರತ್ಯಸ್ತಂ ಇತಸ್ವರೂಪೇ ಅವಿಕ್ರಿಯೇ ಸರ್ವಾಂತರೇ ಸರ್ವಬುದ್ಧಿ ಪ್ರತ್ಯಯ ಸಾಕ್ಷಿಣೇ ಮುಖ್ಯೇ ಆತ್ಮನಿ. ತಂಚ ಅದೇ ಆ ಸ್ಥಿತಿ ಏನಿದೆಯೋ ಅದು ಮಹಾಂತಂ ಆತ್ಮಾನಂ. ಅಂತಹ ಆ ಮನಸ್ಸು ಬುದ್ಧಿ, ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳೆಲ್ಲ ಕೂಡಿರುವಂತಹ ಆ ಮಹಾಂತಮ ಆತ್ಮಾನಂ, ಆ ಆತ್ಮನನ್ನ ಶಾಂತೇ ಶುದ್ಧ ಅಂತಃಕರಣೆ ಶಬ್ದ ನೋಡಿ, ಸ್ವಚ್ಛ ಸ್ವಭಾವಕಂ ಅಂತಃಕರಣೆ. ಎಲ್ಲರೂ ಶಾಂತರಾಗ್ರಿ, ಎಲ್ಲರೂ ಶಾಂತರಾಗ್ರಿ ಅಂತ ಸಭೆಯಲ್ಲಿ ನಾಯಕನಲ್ಲಿ ಕೂಗಾಡ್ತಾರೆ. ಎಲ್ಲರೂ ಶಾಂತರಾಗ್ರಿ, ಶಾಂತರಾಗ್ರಿ. ಇವನ್ ಯಾವಂದೆ, ನಾ ಸಿಟ್ಟಿಂಗ್ ಎಮ್ ಎಲ್ ಎ ಇಲ್ಲೇ ಕೂತ್ಕೊಂಡಿದ್ದೀನಿ, ಇವನು ಶಾಂತರಾಗ್ರಿ. ನಾ ಏನು ಕಡಿಮೆ ಇದ್ದೀನಿ, ಇವನು ಅಂತ ಇವನು ಎದ್ದಿರ್ತಾನೆ, ಶಾಂತರಾಗ್ರಿ, ಶಾಂತರಾಗ್ರಿ. ಅವನು ನಾನು ಹುಟ್ಟಿ ಎಮ್ಮೇಲೆ ನಾನೇನು ಕಡಿಮೆ ಇದ್ದೀನಿ, ಶಾಂತರಾಗಲಿ ಶಾಂತರು, ಎಲ್ಲರೂ ಶಾಂತರಾಗಲಿ ಅಂತ ಹೇಳೋರೇ ಆದರೆ ಶಾಂತರಾಗೋರು ಶಾಂತರಾಗೋರು ಯಾರು? ಸೊ ಅಕಸ್ಮಾತ್ ನಾನು ಎಲ್ಲೆಲ್ಲಿಯೂ ಶಾಂತಿಯನ್ನೇ ಕಂಡಿದ್ದೆ ಆದರೆ ನಮ್ಮದ್ರ ನಾನು ಶಾಂತನಾಗಿರ್ತೇನೆ, ಆವಾಗಲೂ ಶಾಂತಿ ಕಾಣಿಸ್ತದೆ. ಅದಕ್ಕೆ ನಾವು ಮಾತನಾಡ್ತಾರೆ, ಸ್ವಚ್ಛ ಸ್ವಭಾವಕಂ ಆತ್ಮನಃ ವಿಜ್ಞಾನ ಮಹಾಪಾದಯೇತ. ಆ ಶುದ್ಧವಾದಂತಹ ಆ ಶಾಂತವಾದಂತಹ ಅಂತಃಕರಣದಲ್ಲಿ ನಾನು ಆತ್ಮಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಏನೆಂದು ಸಾಧ್ಯ ಇದೆ? ಆ ಆನಂದ, ಅದು ಆ ಆನಂದ ಅಲ್ಲ, ನಾನೇ ಆನಂದ. ಆ ಇರವು ಯಾವುದೋ ಇರವಲ್ಲ, ಆ ಇರವು ನನ್ನದೇ ಇರು. ಆ ಅರಿವು ಆ ಅರಿವಲ್ಲ, ಆ ಅರಿವನ್ನು ಆ ಅರಿವನ್ನು ಗುರುತಿಸುವ ಪೂರ್ವದಲ್ಲಿ ನಾನೇನಾಗಿರ್ತೇನೆ? ನಾನು ಅರಿವೇ ಆಗಿರ್ತೇನೆ. ನಾನು ಅರಿವೇ ಆದಾಗಲೇ ಅರಿವೆಯನ್ನು ಗುರುತಿಸಬೇಕಾಗ್ತದೆ. ಅಂತಹ ಶಾಂತ ಸ್ಥಿತಿಯಲ್ಲಿ ವಿಜ್ಞಾನ ಮಹಾಪಾದಯೇತ ತಂಚ ಮಹಾಂತಮಾತ್ಮಾನಂ ಯಚ್ಚೇತ ತುಂಬ ನಿಲ್ಲಿಸ್ಕೋ. ಎಲ್ಲಿ ಶಾಂತೇ ಶಾಂತವಾದಂಥ ಕಣ್ಣು ನಿಲ್ಲಿಸ್ಕೋ. ಎಂಥ ಶಾಂತವಾದ ಅಂತಃಕರಣ ಅದು? ಸರ್ವ ವಿಶೇಷ ಪ್ರತ್ಯಸ್ಥಂ ಇತಿ ಸ್ಥಿತ ಸ್ವರೂಪ. ಎಲ್ಲ ವಿಶೇಷಗಳು, ಎಲ್ಲ ವಿಶೇಷಣಗಳು, ಎಲ್ಲ ವೃತ್ತಿಗಳು ಪ್ರತ್ಯಸ್ಥಂ ಶಾಂತವಾದ ಸ್ಥಿತಿ. ಅವುಗಳ ಗಲಾಟೆ ಇಲ್ಲ. ಅಷ್ಟು ತರಬೇತಿ ಮಾಡಿಬಿಟ್ಟೇನೆ ನಾನು ಮನಸ್ಸು ಬುದ್ಧಿಗಳ ಇದ ಸ್ವರೂಪೇ ಅವಿಕ್ರಿಯೆ ಸರ್ವಾಂತರೇ. ಅಂತಹ ಆ ಮನಸ್ಸಿನ ಅಂತಃಕರಣದ ಆ ಸ್ಥಿತಿಯಲ್ಲಿ ಸರ್ವ ಬುದ್ಧಿ ಪ್ರತ್ಯಯ ಸಾಕ್ಷಿಣಿ ಮುಖ್ಯ ಆತ್ಮನಿ. ಸರ್ವ ಬುದ್ಧಿ ಪ್ರತ್ಯಯ ಸಾಕ್ಷಿಣಿ, ಬುದ್ಧಿ ಅಂದರೆ ಎಲ್ಲ ತಗೊಳ್ಳಿ. ಬುದ್ಧಿ ಅಂದರೆ ಇಂದ್ರಿಯ, ವೃತ್ತಿ, ಮನಸ್ಸು, ಪ್ರಾಣ ಎಲ್ಲವನ್ನೂ ತಗೊಳ್ಳಿ. ಅವಷ್ಟು ಸರ್ವಬುದ್ಧಿ ಇವುಗಳಿಗೆ ಪ್ರತ್ಯಯ ಸಾಕ್ಷಿ, ಇವುಗಳ ಪ್ರತ್ಯಯಗಳಿಗೆ ನಾನು ಸಾಕ್ಷಿ, ಎಚ್ಚರದ ಸಾಕ್ಷಿ. ಚಿಕಿತ್ಸ ಇದಕ್ಕೆ ಆತ್ಮಜ್ಞಾನ ಅಂತ ಕರೀತಾರೆ. ಈ ಆತ್ಮಜ್ಞಾನವನ್ನು ನೀನು ಪಡ್ಕೋಬೇಕು. ಹೇಗೆ ಪಡ್ಕೊಳ್ಳಿ? ಎದ್ದೇಳು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧಕ ಶುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ ಕವಯೋ ವದಂತಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧಕ ಶುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಹೇಳಿ ನೋಡೋಣ. ದುರ್ಗಂ ಪತಸ್ತತ್ ಕವಯೋ ವದಂತಿ. ಅವ್ರ ಮೊದಲನೇ ಸಾಲಿಗೆ ಉತ್ತಿಷ್ಟ ಜಾಗ್ರತ ಸ್ವಲ್ಪ ಎಳಿಬೇಕು ಅಂದ್ರೆ ನಿಮಗೆ ಮಾತ್ರ ಸರಿಯಾಗ್ತದೆ. ಉತ್ತಿಷ್ಠದ ನನ್ನ ಜೊತೆ ಹೇಳು, ಉತ್ತಿಷ್ಠದ ಜಾಗ್ರತ ಪ್ರಾಪ್ಯವರ ನಿಬೋಧದ ಶುರಸ್ಯ ಧಾರಾ ನಿಶಿತಾದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ವೆರಿ ಬ್ಯೂಟಿಫುಲ್ ವರ್ಸ್. ಉವಾಚ ವಿವೇಕಾನಂದ ಉವಾಚ ಅಲ್ಲ, ಇದು ಕಠೋಪನಿಷತ್ ಉವಾಚ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದಿಷ್ಟೇ ವಿವೇಕಾನಂದ ಅಂದರೆ. ನಮ್ಮ ಅಧ್ಯಾತ್ಮಿಕ ಜಿಜ್ಞಾಸ ವಿವೇಕಾನಂದನಿಗೆ ನಿಂತ್ಕೊಂಡ್ಬಿಟ್ಟದ ಅಷ್ಟೇ. ನಾವಂತೂ ಅವಿವೇಕಾನಂದರಾಗೆ ಮುಂದುವರೆದಿದ್ವಿ. ನಮ್ಮ ಜಿಜ್ಞಾಸ ವಿವೇಕಾನಂದ ಅಂತಿದೆ. ಅದರ ಹಿಂದೆ ಮಹಾನ್ ಮಹಾನ್ ಋಷಿಗಳು, ಆ ಚರಕ, ಸಂಹಿತ, ಇವರೆಲ್ಲ ಎಂತೆಂಥ ದ್ರಷ್ಟಾರರು, ದಾರ್ಶನಿಕರು, ವಿಜ್ಞಾನಿಗಳು, ಆರ್ಯಭಟ್ಟ, ಇವರಲ್ಲಿ ಸಾಮಾನ್ಯರ ಎಂತೆಂಥ ಸಂಶೋಧನೆ ಮಾಡಿದ್ದಾರೆ, ಎಂಥ ನಮ್ಮ ಜಿಜ್ಞಾಸ ಮುಗಿದ್ರೆ ವಿವೇಕಾನಂದ ನಿಂತು ಬಿಡ್ತಾರೆ. ಒಂದೊಂದು ಕಾಲದ ಒಂದೊಂದು ರಾಜಕೀಯ ಎತ್ತಿಳಿದು ಬಿಡ್ತದೆ. ನೀವು ವಿಚಾರ ಮಾಡಿ, ನಾವೀಗ ಭಾರತ ದೇಶವನ್ನು ಒಂದು ಹೊಸ ಆಯಾಮದಲ್ಲಿ ತಗೊಂಡು ಹೋಗಬೇಕು ಅಂತೇಳಿ ಮೋದಿಯವ್ರ ನೇತೃತ್ವದ ಪ್ರಯತ್ನ ಮಾಡಿದ್ರು. ನಮ್ಮ ಚಿಂತನೆ ಮೋದಿಗೆ ನಿಂತು ಬಿಟ್ಟರೆ ಅವರೊಬ್ಬನೇ ಮೋದಿ ಆಗ್ತಾನೆ, ನಾವ್ಯಾರು ಮೋದಿ ಆಗುವುದಿಲ್ಲ. ನಾವೆಲ್ಲರೂ ಒಬ್ಬೊಬ್ಬರು ಎಲ್ಲರಿಗೂ ಮೋದಿ ಆಗುವುದಿಲ್ಲವೋ ಅಲ್ಲಿವರೆಗೂ ಭಾರತಕ್ಕೆ ಉದ್ಧಾರ ಇಲ್ಲ. ಪ್ರತಿಯೊಬ್ಬರು ಮೋದಿ ಆಗಬೇಕು, ಪ್ರತಿಯೊಬ್ಬರು ಶಂಕರಾಚಾರ್ಯ ಆಗಬೇಕು, ಪ್ರತಿಯೊಬ್ಬರು ವಿವೇಕಾನಂದ ಆಗಬೇಕು. ಏನು ಮಾಡಿ ನಮ್ಮ ದೇಶದ ಪ್ರಜೆಗಳ ಮನೋಸ್ಥಿತಿನೇ ಹೀಗಿದೆಯೋ ಏನೋ ಗೊತ್ತಿಲ್ಲ. ಅದೇ ಅವರು ಹೋಗಿ ಬ್ರಿಟಿಷರು ಹೋಗ್ಬೇಕಾದ್ರೆ ಹೇಳೋದು, ಇವರು ತಾವೇ ತಮ್ಮ ದೇಶವನ್ನು ಆಳ್ತಾರಂತೆ, ಇವರಿಗೆ ಆಳುವುದು ಗೊತ್ತಿಲ್ಲ, ಆಳಿಸಿಕೊಳ್ಳೋದು ಗೊತ್ತದೆ ಇವರಿಗೆ, ತಾವ ಹೊಡೆದಾಡಿ ತಾವ ಛಿದ್ರ ಛಿದ್ರ ಮಾಡ್ತಾರ ಅಂತ ಹೇಳೋದು. ನಾವೇನು ಮಾಡಿ ಗೊತ್ತೀವಿ, ಈಗ ಹೋಯ್ತು ನಿಮ್ದು ಆಪ್ ಪಾರ್ಟಿನೂ ಹೋಯ್ತು, ಮತ್ತೆ ಹೊಡೆದಾಡಿ ಕತ್ಬಿಟ್ರು ಅವರು ಜೋರಾಗಿ. ನಿನ್ನೆ ಸಮಾಚಾರ ಪ್ರಕಾರ ಭಾರಿ ಜೋರು ಹೊಡೆದಾಟ. ಆ ಭೂಷಣ ಹೆಗಲ ಹೆಗಲ ಹೆಗಲ ಹಚ್ಚಿ ಪಾರ್ಟಿ ಹೊಡೆದು ಎಲ್ಲರದ ಕಂಪ್ಲೇಂಟ್ ಏನಂದ್ರೆ, ಇವ ಕೇಜ್ರಿವಾಲ ಏನಂತಾನೆ, ಹಿಟೋ ಪಾವೊ ಡಿಕ್ಟೇಟರ್ಶಿಪ್. ಸಾರಿ, ಒಂದು ರೀತಿ ವಿಚಾರ ಮಾಡಿದ್ರೆ ನಿಮ್ಮ ಮೋದಿನೂ ಡಿಕ್ಟೇಟರ್ನೇ ಇದ್ದಾನೆ. ಆದರೆ ಆದರೆ ಅವನಿಗೆ ಟೆಕ್ನಿಕಲ್ ಗೊತ್ತದೆ, ಸ್ವಾತಂತ್ರ್ಯ ಕೊಟ್ಟಂಗೂ ಇರಬೇಕು, ಅವ್ರ ಮೇಲೆ ಹಿಡಿತಾನೂ ಇರಬೇಕು. ಈ ಟೆಕ್ನಿಕ್ ಅವನಿಗೆ ಕೇಜ್ರಿವಾಲ ಮಾಡಬೇಕಾಗಿತ್ತು. ಬಿದ್ದು ಸಾಕಾಗಲ್ಲ. ನಾರಾಯಣ ನಾರಾಯಣ ನಾರಾಯಣ. ಓ ಶಾಂತಿ ಶಾಂತಿ ಶಾಂತಿ. ಹರಿ ಓ ಶ್ರೀ ಗುರುಭ್ಯೋ ನಮಃ. ಹರಿ ಓ.